ಈ ಉಡುಪಿ ಮಲ್ಲಿಗೆಯ ಗುಣಲಕ್ಷಣಗಳನ್ನು ಹೇಳ್ಬೋದಾ ಮೇಡಮ್? ನಮಗೆ ಗೊತ್ತಿರೋ ಹಾಗೆ ಇದು ಉಡುಪಿ ಮಲ್ಲಿಗೆ ಒಂದು ಸಾಮಾನ್ಯ ಪೊದೆಯಾಕಾರದಲ್ಲಿ ಬೆಳೆಯುತ್ತೆ ಮ್ಯಾಮ್. ಇದನ್ನ ಎಲೆಗಳನ್ನ ನಾವು ನೋಡೋದಾದರೆ ಇದು ಅಂಡಾಕಾರ ಅಥವಾ ಹೃದಯಾಕಾರದಲ್ಲಿ ಎಲೆಗಳನ್ನು ನಾವು ಕಾಣ್ಬೋದು. ಮತ್ತು ಇದು ನಾನು ಈಗಾಗಲೇ ಹೇಳ್ದಂಗೆ ಇದರಲ್ಲಿ ಸುಗಂಧಾಂಶ ಕಡಿಮೆ, ಬೇರೆ ಮಲ್ಲಿಗೆಗಳಿಗೆ ಹೋಲಿಕೆ ಮಾಡಿದ್ರೆ ಇದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಸುಗಂಧಾಂಶ ಕಡಿಮೆ ಇರೋದ್ರಿಂದ ಹೆಚ್ಚು ಸಮಯ ಬಾಡೋದಿಲ್ಲ. ಯಾವ ಹೂಗಳಾಗ್ಬೋದು ಸುಗಂಧಾಂಶ ಜಾಸ್ತಿ ಇರ್ತದೋ ಅದನ್ನು ಬೇಗ ಬಾಡೋಗ್ತದೆ. ಸೊ ಅದರಿಂದ ಇದನ್ನ ಸ್ವಲ್ಪ ಜಾಸ್ತಿ ಹೊತ್ತು ಇಡ್ಬೋದು. ಸುಮಾರು ಒಂದು 10-12 ಗಂಟೆ ತನಕ ನಾವು ಹೂ ಮೊಗ್ಗು ಕೊಯ್ಲನ್ನು ಮಾಡಿದ್ಮೇಲೆ ಇಡ್ಬೋದು ಅದೇ ರೀತಿ. ಸೊ ಆದ್ರಿಂದ ಇದು ಹೆಚ್ಚು ಅಂದ್ರೆ ಹೊರದೇಶಕ್ಕೆ ಕೂಡ ಕಳಿಸೋದಕ್ಕೆ ಅನುಕೂಲಗಳಿದೆ. ಮತ್ತೆ ಇದು ಹೂವು ಬಿಡುವ ಸಮಯ ಅಂದ್ರೆ ಇದಕ್ಕೆ ಹೆಚ್ಚು ಸೂರ್ಯಕಿರಣಗಳನ್ನು ಬಯಸುವ ಬೆಳೆ ಆಗಿರೋದ್ರಿಂದ ಸಾಮಾನ್ಯವಾಗಿ ಮಾರ್ಚ್ ಅಂದ್ರೆ ಬಿಸಿಲು ಯಾವಾಗ ಜಾಸ್ತಿ ಇರ್ತದೆ ಆ ಸಮಯದಲ್ಲಿ ನಾವು ಹೆಚ್ಚು ಇಳುವರಿಯನ್ನ ಕಾಣಬಹುದು. ಮಳೆಗಾಲದಲ್ಲಿ ಸ್ವಲ್ಪ ಬಿಸಿಲು ಕಡಿಮೆ ಇರೋದ್ರಿಂದ ಸಾಧಾರಣ ಇಳುವರಿಯನ್ನ ನಾವು ಕಾಣಬಹುದು. ಅದೇ ರೀತಿ ಚಳಿಗಾಲದಲ್ಲಿ ಸ್ವಲ್ಪ ತುಂಬಾ ಬೇಡಿಕೆ ಜಾಸ್ತಿ ಇರ್ತದೆ, ಬಟ್ ಇಳುವರಿ ತುಂಬಾ ಕಡಿಮೆ ಇರ್ತದೆ. ಇದು ಯಾಕಂದ್ರೆ ಚಳಿಗಾಲದಲ್ಲಿ ಮಂಜು ಬೀಳೋದ್ರಿಂದ ಗಿಡದ ಬೆಳವಣಿಗೆ ಅಷ್ಟು ಸರಿಯಾಗಿ ಆಗೋದಿಲ್ಲ. ಆ ಸಮಯದಲ್ಲಿ ಸ್ವಲ್ಪ ಮೊಗ್ಗನ್ನು ನಾವು ಕಡಿಮೆ ರೀತಿಯಲ್ಲಿ ಕಾಣಬಹುದು ಮೇಡಮ್. ಈಗ ಈ ಉಡುಪಿ ಮಲ್ಲಿಗೆ ಬೆಳೆಯಲು ಸೂಕ್ತವಾದ ಮಣ್ಣು ಯಾವುದು ಮೇಡಮ್? ಸಾಮಾನ್ಯವಾಗಿ ಇದು ಉಡುಪಿ ಮಲ್ಲಿಗೆ ಎಲ್ಲ ಮಣ್ಣಿನಲ್ಲಿ ಬೆಳಿಬಹುದು. ಮುಖ್ಯವಾಗಿ ಮಲ್ಲಿಗೆ ಬೇಸಾಯ ಕ್ರಮಗಳು ಮಾಡೋದಾದ್ರೆ ನೀರು ನಿಲ್ಲುವ ಜಾಗ ಸೂಕ್ತ ಆಗಿರೋದ್ರಿಲ್ಲ. ಸೊ ಇದು ಹೆಚ್ಚು ಸಾವಯವ ಅಂಶಗಳನ್ನು ಬಯಸುವಂತ ಬೆಳೆ ಆಗಿರೋದ್ರಿಂದ ನಾವು ನಾಟಿ ಮಾಡೋ ಸಮಯದಲ್ಲಿ ಗಿಡಗಳಿಗೆ ಹೆಚ್ಚು ಸಾವಯವ ಗೊಬ್ಬರಗಳನ್ನು ಕೊಟ್ಟು ಇದನ್ನ ಬೆಳಿಬಹುದು. ಮುಖ್ಯವಾಗಿ ನೀರು ನಿಲ್ಲುವ ಮಣ್ಣಿನಲ್ಲಿ ಇದು ಹೆಚ್ಚಾಗಿ ಬೆಳೆಯೋದಿಕ್ಕೆ ಆಗೋದಿಲ್ಲ. ಸೊ ಮರಳು ಮಿಶ್ರಿತ ಮಣ್ಣಿನಲ್ಲಿ ಕೂಡ ಸ್ವಲ್ಪ ಸಮಸ್ಯೆ ಇರ್ತದೆ. ಸೊ ಹೆಚ್ಚು ಸಾವಯವ ಪ್ರದೇಶದಲ್ಲಿ ಬೆಳೆಯೋದಿಕ್ಕೆ ಈ ಮಲ್ಲಿಗೆ ಗಿಡ ತುಂಬಾ ಸೂಕ್ತವಾಗಿರ್ತದೆ. ಈಗ ಈ ಉಡುಪಿ ಮಲ್ಲಿಗೆ ಬೆಳಿಬೇಕು ಅಂತಾದ್ರೆ ಆ ಒಂದು ಪ್ರದೇಶ ಅಥವಾ ಹವಗುಣ ಹೇಗೆ ಇರಬೇಕು ಮೇಡಮ್? ಸಾಮಾನ್ಯವಾಗಿ ನಾವು ಹೇಳೋದಾದ್ರೆ ಉಡುಪಿ ಮಲ್ಲಿಗೆ ದಕ್ಷಿಣ ಕನ್ನಡ ಅಂದ್ರೆ ಕರಾವಳಿ ಪ್ರದೇಶದಲ್ಲಿ ಎಲ್ಲ ಮಣ್ಣಿನಲ್ಲಿ ಬೆಳಿಬಹುದು. ಬಟ್ ಮಲ್ಲಿಗೆಯನ್ನು ಸಮತಟ್ಟ ಜಾಗದಲ್ಲಿ ಬೇಸಾಯ ಮಾಡಬೇಕಾಗತ್ತೆ ಈ ಮಲ್ಲಿಗೆ ಕೃಷಿಯನ್ನು ಮಾಡಬೇಕಾದ್ರೆ. ಸೊ ಅಂದ್ರೆ ಇಳಿಜಾರು ಪ್ರದೇಶದಲ್ಲಿ ಮಣ್ಣು ಬಸಿದೋಗೋದ್ರಿಂದ ಅಷ್ಟು ಸೂಕ್ತ ಆಗಿರೋದ್ರಿಂದ ಬೇರು ಸಡಿಲ ಆಗಿ ಗಿಡದ ಬೆಳವಣಿಗೆ ಸ್ವಲ್ಪ ಕುಂಠಿತ ಆಗ್ತದೆ. ಮತ್ತೆ ಇದು ನಾನು ಈಗಾಗಲೇ ಹೇಳಿದಂಗೆ ಸೂರ್ಯ ಕಿರಣಗಳನ್ನ ಸದಾ ಬಯಸೋದ್ರಿಂದ ಉತ್ತರ ಮತ್ತೆ ಪೂರ್ವ ದಿಕ್ಕಿನಿಂದ ಬರುವ ಸೂರ್ಯ ಕಿರಣಗಳು ನೇರವಾಗಿ ಈ ಗಿಡಕ್ಕೆ ಅನುಕೂಲ ಆಗ್ತದೆ. ಅದರೊಟ್ಟಿಗೆ ಮಲ್ಲಿಗೆ ನೆಡುವ ಮುಂಚೆ ನಾವು ಸ್ಥಳದಲ್ಲಿ ಮುಖ್ಯವಾಗಿ ಕಳೆಗಳನ್ನ ತೆಗಿಬೇಕಾಗತ್ತೆ. ಯಾಕಂದ್ರೆ ಇದು ಬಹುವಾರ್ಷಿಕ ಬೆಳೆ ಆಗಿರೋದ್ರಿಂದ ಒಂದು ಸರಿ ನಾಟಿ ಮಾಡಿದ್ರೆ ನಾವು 20 ವರ್ಷ ತನಕ ಬೇಸಾಯಗಳನ್ನ ಮಾಡ್ಕೋಬಹುದು. ಸೊ ನಾಟಿ ಮಾಡೋ ಸಮಯದಲ್ಲಿ ನಾವು ಸುತ್ತಮುತ್ತ ಜಾಗಗಳ ಕಳೆಗಳನ್ನ ಕ್ಲೀನ್ ಮಾಡಿ ನಾಟಿ ಮಾಡಿ ಸೂರ್ಯಕಿರಣಗಳು ನೇರವಾಗಿ ಗಿಡದ ಮೇಲೆ ಬೀಳ್ಬೇಕು. ಸೊ ಇದಕ್ಕೆ ನೆರಳು ಅಷ್ಟು ಸೂಕ್ತ ಆಗಿರೋದಿಲ್ಲ. ಸೊ ಇದು ಕರಾವಳಿ ಮಣ್ಣಿನಲ್ಲಿ ನಾವು ಬೇಸಾಯ ಕ್ರಮಗಳನ್ನ ವರ್ಷ ಪೂರ್ತಿ ಈ ಬೆಳೆಯನ್ನ ನಾವು ಮಾಡ್ಕೋಬಹುದು. ಈಗ ಈ ಮಲ್ಲಿಗೆಯ ಸಸ್ಯಾಭಿವೃದ್ಧಿ ಕ್ರಮಗಳು ಯಾವ ರೀತಿ ಇರ್ತದೆ? ಮುಖ್ಯವಾಗಿ ನಾವು ಸಸ್ಯಾಭಿವೃದ್ಧಿಯನ್ನ ಎರಡು ತರ ಮಾಡಬಹುದು. ಎಲ್ಲ ಬೆಳೆಗಳಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಎರಡು ತರ ಮಾಡಬಹುದು. ಒಂದು ಬೀಜದಿಂದ ಮಾಡುವಂತದ್ದು ಸೆಕ್ಷುಯಲ್ ರಿಪ್ರೊಡಕ್ಷನ್ ಅಂತ ಹೇಳಿ ಕರಿತೀವಿ. ಇನ್ನೊಂದು ನಿರ್ಲಿಂಗ ಪದ್ಧತಿ ಅಂದ್ರೆ ಅಸೆಕ್ಷುಯಲ್ ರಿಪ್ರೊಡಕ್ಷನ್. ಸೊ ಇಲ್ಲಿ ಬೀಜದಿಂದ ಮಲ್ಲಿಗೆಯನ್ನ ನಾವು ಬೀಜದಿಂದ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ವೈವಿಧ್ಯತೆ ಜಾಸ್ತಿಯನ್ನು ನಾವು ಬೀಜದಿಂದ ಮಲ್ಟಿಪ್ಲೈ ಮಾಡೋದಾದ್ರೆ ವೈವಿಧ್ಯತೆ ಜಾಸ್ತಿ ಕಾಣೋದ್ರಿಂದ ಸುಮಾರು ನಾವು ಎರಡು ಬೀಜ ಒಂದು 10 ಬೀಜ ಹಾಕಿದ್ರೆ 10 ತರ ಗಿಡಗಳನ್ನ ನಾವಿಲ್ಲಿ ಕಾಣಬಹುದು. ಆದ್ರಿಂದ ಇದು ಬೀಜದ ಪದ್ಧತಿ ಎಷ್ಟು ಸೂಕ್ತ ಆಗಿರೋದ್ರಿಂದ ಇದು ನಿರ್ಲಿಂಗ ಪದ್ಧತಿ ಅಂದ್ರೆ ಅಸೆಕ್ಷುಯಲ್ ರಿಪ್ರೊಡಕ್ಷನ್ ಅಂತ ಹೇಳ್ತೀವಿ. ಇದರಲ್ಲಿ ಯಾವುದೇ ಪರಾಗಸ್ಪರ್ಶ ಇಲ್ಲದೆ ಗಿಡದ ತುದಿಯ ಮೃದು ಕಾಂಡವನ್ನ ನಾವು ಕತ್ತರಿಸಿ ಅದರಿಂದ ಸಸ್ಯಾಭಿವೃದ್ಧಿಯನ್ನ ನಾವು ಮಾಡ್ಕೋಬಹುದು. ಸೊ ಯಾವ ರೀತಿಯಾಗಿ ಸಸ್ಯಾಭಿವೃದ್ಧಿಯನ್ನು ಮಾಡ್ಕೋಬಹುದು ಅಂದ್ರೆ ನಾವು ಕಾಂಡದ ತುದಿ ಭಾಗ ಇರ್ತದಲ್ಲ ಮೃದು ಕಾಂಡ, ತುಂಬಾ ಬಲ್ತಿರಬಾರ್ದು ತುಂಬಾ ಎಳೆದು ಇರಬಾರ್ದು. ಮೃದು ಕಾಂಡವನ್ನ ನಾವು ಒಂದು ಸುಮಾರು 15 ಚೆನ್ನಾಗಿ ಬಲ್ತಿರುವಂತಹ ಕಾಂಡವನ್ನು ಸುಮಾರು 15 ಸೆಂಟಿಮೀಟರ್ ಉದ್ದದಲ್ಲಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ ತುದಿಯಲ್ಲಿರುವಂತಹ ಕಾಂಡದಷ್ಟೇ. ಸೊ ಅದನ್ನ ಕಟ್ ಮಾಡಿ ನಾವು ಅದ್ರ ಮೇಲ್ಭಾಗವನ್ನ ಕತ್ತರಿಸಿ ಕೆಳಭಾಗದಲ್ಲಿ ನಾವು ಓರೆಯಾಗಿ ಕಟ್ ಮಾಡಿ ಮತ್ತೆ ಅದನ್ನ ನಾವು ಸ್ವಲ್ಪ ಪ್ರಮಾಣದಲ್ಲಿ ಅಂದ್ರೆ ನಾಟಿ ಮಾಡೋಕೆ ಯಾವ ತರ ಇರಬೇಕು ಅಂದ್ರೆ ತೊಟ್ಟೆ ನಾವು ತಯಾರ್ ಮಾಡ್ತೀವಲ್ಲ, ಸೊ ಅದು ಮೂರು ಅಂದ್ರೆ ಮಾಧ್ಯಮ ಮೂರು ಭಾಗಗಳಿರ್ಬೇಕು. ಒಂದು ಭಾಗ ಕೆಂಪು ಮಣ್ಣು, ಮರಳು ಮಿಶ್ರಿತ ಮಣ್ಣು ಮತ್ತೆ ಗೊಬ್ಬರವನ್ನ ಮೂರು ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ನಾವೇನು ಮೃದು ಕಾಂಡ ಕಟ್ ಮಾಡಿರ್ತೀವಲ್ಲ ಅದನ್ನ ನಾವು ಮಣ್ಣಿಗೆ ಸೇರಿಸಿದ್ರೆ ಇದರಲ್ಲಿ ಮೊಳಕೆ ಒಡೆಯುವ ಪ್ರಮಾಣ ಬರ್ತದೆ. ಒಂದು ಕನಿಷ್ಠ ಒಂದು 15 ದಿನ ನಂತರ ನಮಗೆ ಚಿಗುರು ಹೊಡಿಲಿಕ್ಕೆ ಶುರುವಾಗ್ತದೆ. ಸೊ ಇದರಲ್ಲಿ ಒಂದು ತೊಂದರೆಯನ್ನು ನಾವು ಕಾಣ್ಬೋದು. ಯಾಕಂದ್ರೆ ಬೇರು ಒಡೆಯೋ ಪ್ರಮಾಣ ತುಂಬಾ ಕಡಿಮೆ. ನಾವು 100 ಕಡ್ಡಿಗಳು ಹಾಕಿದ್ರೆ ಒಂದು 15-20% ಅಷ್ಟೇ ಶೇಕಡ ಮೊಳಕೆ ಒಡೆಯೋ ಪ್ರಮಾಣ ಸಾಮರ್ಥ್ಯ ಇರೋದ್ರಿಂದ ಇದನ್ನು ನಾವು ಉಪಚಾರ ಮಾಡಬೇಕಾಗತ್ತೆ. ಏನಂದ್ರೆ ಗ್ರೋತ್ ರೆಗ್ಯುಲೇಟರ್ಸ್ ಅಂತ ಸಿಗ್ತದೆ, IBA ಅಂತ, ಅಂದ್ರೆ ರೂಟಿಂಗ್ ಹಾರ್ಮೋನ್ ಅಲ್ಲಿ ಉಪಚಾರ ಮಾಡಬೇಕಾಗತ್ತೆ. ಏನೋ ಕಟ್ ಮಾಡಿರೋ ಕಾಂಡವನ್ನ ಯಾವ ಬೇರಿನ ಭಾಗದಲ್ಲಿ ಇರುವಂತಹ ಕಾಂಡನ ಆ ರೂಟಿಂಗ್ ಹಾರ್ಮೋನ್ ಜೊತೆ ನಾವು ಅದ್ದಿ ನಂತರ ನಾಟಿ ಮಾಡಿದ್ದೆಲ್ಲ ಆದ್ರೆ ಬೇರಿನ ಪ್ರಮಾಣ ಸಾಮರ್ಥ್ಯ ಜಾಸ್ತಿ ಆಗುತ್ತೆ, ಅಂದ್ರೆ 90% ನಾವು ಬೇರೋಡಿಯುವ ಸಾಮರ್ಥ್ಯವನ್ನ ಇಲ್ಲಿ ಕಾಣಬಹುದು. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ರೈತರು ಹೆಚ್ಚು ಸಮಯ ತನಕ ಕಾಯುವ ಅವಶ್ಯಕತೆ ಇಲ್ಲ. ಸೊ ಈ ರೂಟಿಂಗ್ ಹಾರ್ಮೋನ್ ಕೂಡ ನಮ್ಮ ಮಾರ್ಕೆಟ್ ಅಲ್ಲಿ ಸಿಗುತ್ತದೆ, ಅಂದ್ರೆ ಕೆರಡಾಕ್ಸ್ ಅನ್ನೋ ಇದರಲ್ಲಿ ಸಿಗ್ತದೆ, ಇನ್ನೊಂದು 50-100 ರೂಪಾಯಿ ತನಕ ಆಗ್ತದೆ. ಸೊ ಇದರಿಂದ ಏನಾಗುತ್ತೆ, ಬೇರೋಡಿಯುವ ಸಾಮರ್ಥ್ಯ ಜಾಸ್ತಿ ಆಗಿರೋದ್ರಿಂದ ರೈತರಿಗೆ ಸಮಯನೂ ಉಳಿತಾಯ ಆಗುತ್ತೆ, ಖರ್ಚು ಕೂಡ ಜಾಸ್ತಿ ಆಗೋದಿಲ್ಲ. ಸೊ ಇಲ್ಲಿ ಅಂದ್ರೆ ರೈತರಿಗೆ ಇದು ಇನ್ನೊಂದು ಆದಾಯವನ್ನು ಕೂಡ ಪಡ್ಕೋಬಹುದು, ಯಾಕಂದ್ರೆ ವರ್ಷ ಪೂರ್ತಿ ಗಿಡ ಸಿಗ್ತಾ ಇರೋದ್ರಿಂದ ನಾವು ತೃದ್ಧಿ ಕಾಂಡನ ಬಳಸಿ ಸಸ್ಯಾಭಿವೃದ್ಧಿ ಮಾಡಿ ಮಾರಾಟ ಮಾಡೋದ್ರಿಂದ ಕೂಡ ಇದರಲ್ಲಿ ಕೂಡ ರೈತರು ಆದಾಯವನ್ನ ಪಡ್ಕೋಬಹುದು. ಈಗ ಇದಕ್ಕೆ ಭೂಮಿಯನ್ನು ಸಿದ್ಧಗೊಳಿಸುವುದು ಅಥವಾ ನಾಟಿ ಮಾಡುವ ವಿಧಾನ ಹೇಗೆ ಮೇಡಮ್? ನಾನು ಈಗಾಗಲೇ ಹೇಳ್ದಂಗೆ ಭೂಮಿ ಸ್ವಚ್ಛವಾಗಿರ್ಬೇಕು, ಕಳೆಗಳನ್ನೆಲ್ಲ ತೆಗೆದು. ಸೊ ನಾಟಿ ಮಾಡೋ ಜಾಗ ನೆಲತಟ್ಟ ಸಮತಟ್ಟ ಜಾಗದಲ್ಲಿ, ಅಂದ್ರೆ ಸೂರ್ಯಕಿರಣಗಳು ಬಿಡುವಂತ ಜಾಗವನ್ನು ನಾವು ಆಯ್ಕೆ ಮಾಡ್ಕೋಬೇಕು. ಸೊ ಅಂತರ ಅಂದ್ರೆ ಒಂದು ಗಿಡದಿಂದ ಒಂದು ಗಿಡಕ್ಕೆ ಕನಿಷ್ಠ 8 ಫೀಟ್ ಅಂತರ ಇದೆ, ತುಂಬಾ ಸೂಕ್ತವಾಗಿರ್ತದೆ. ಯಾಕಂದ್ರೆ ಇದು ಬಹುವಾರ್ಷಿಕ ಬೆಳೆ ಆಗಿರೋದ್ರಿಂದ ಕನಿಷ್ಠ 8 ಫೀಟ್ ಅಂತರವನ್ನು ಕೊಡ್ಬೋದು. ನಾವು 5-6 ಫೀಟ್ ಅಂತರ ಕೊಟ್ಟು ಬೆಳಿಬಹುದು. ಬಟ್ ಇದೇನಾಗತ್ತೆ ಅಂದ್ರೆ ಸ್ವಲ್ಪ ಜಾಗ ಜಾಸ್ತಿ ಕೊಟ್ಟಷ್ಟು ಗಿಡದ ಬೆಳವಣಿಗೆ ಚೆನ್ನಾಗಿರ್ತದೆ. ಮತ್ತೆ ಏನಂದ್ರೆ ನಾವು ಮಲ್ಲಿಗೆ ಗಿಡವನ್ನ ಯಾವತ್ತು ಪೊದೆಯಾಕಾರದಲ್ಲಿ ಬೆಳೆಸಬೇಕು. ಯಾಕಂದ್ರೆ ಪೊದೆಯಾಕಾರ ಯಾವ ತರ ಅಂದ್ರೆ ಒಂದು ಕೊಡೆ ನಾವು ಓಪನ್ ಮಾಡಿದಾಗ ಮಳೆ ಬಂದಾಗ ಯಾವ ತರ ಇರುತ್ತೆ ಅಂದ್ರೆ ಕೆಳಭಾಗದಲ್ಲಿ ಕಡ್ಡಿ ತರ ಇದ್ದು ಮೇಲೆ ಕೊಡೆ ತರ ಇದ್ದಾಗ ಏನಾಗುತ್ತೆ, ಸೊ ನಾವು ಕಳೆಗಳ ಕ್ಲೀನ್ ಮಾಡೋದಕ್ಕೂ ಕೂಡ ಅನುಕೂಲ ಆಗ್ತದೆ. ಮತ್ತೆ ಇಳುವರಿಯನ್ನು, ಯಾಕಂದ್ರೆ ಸೂರ್ಯಕಿರಣಗಳು ನೇರವಾಗಿ ಬೀಳೋದ್ರಿಂದ ಇಳುವರಿಯನ್ನು ಕೂಡ ನಾವು ಜಾಸ್ತಿ ಕಾಣಬಹುದು. ಆದ್ರಿಂದ ನೆಲತಟ್ಟ ಸಮ ಜಾಗದಲ್ಲಿ, ಸೊ ಗುಂಡಿ ತೋಡ್ಬೇಕಾದ್ರೆ ನಾವು ಕನಿಷ್ಠ 1-2 ಫೀಟ್ ಆಳವನ್ನ ನಾವು ಗುಂಡಿ ತೋಡಿ, ಸೊ ಗುಂಡಿ ಏನು ಮೇಲ್ಮಣ್ಣು ಅಗದಿರ್ತೀವಲ್ಲ ಗುಂಡಿ ತೋಡೋ ಸಮಯದಲ್ಲಿ, ಅದಕ್ಕೆ ಪುನಃ ಗೊಬ್ಬರ ಗುಂಡಿಗೆ ಸೇರಿಸಿ ಅದೊಟ್ಟಿಗೆ ಗೊಬ್ಬರ ಮತ್ತೆ ಬೇವಿನಿಂಡಿಯನ್ನ ಸ್ವಲ್ಪ ಸೇರಿಸಿ ನಾವು ಗಿಡವನ್ನ ನಾಟಿ ಮಾಡ್ಬೇಕಾಗತ್ತೆ. ಸೊ ನಾಟಿ ಮಾಡಿದ್ಮೇಲೆ ಕನಿಷ್ಠ ನಾವು 6 ತಿಂಗಳು ಮೊಗ್ಗುಗಳನ್ನ ತೆಗಿಬಾರದು. ಸೊ ಈ ರೀತಿಯಾಗಿ ನಾಟಿ ಮಾಡಿ ನಾವು ನೀರನ್ನ ಕೊಡ್ಬೇಕಾಗತ್ತೆ. ಮತ್ತೆ ಇದರಲ್ಲಿ ನಾಟಿ ಮಾಡೋ ಸಮಯದಲ್ಲಿ ನಾವು ಯಾವುದೇ ಕಾರಣಕ್ಕೂ ಅಂದ್ರೆ ಗೊಬ್ಬರ ಕೊಡದೆ ನಾಟಿ ಮಾಡದೆ ಏನಾಗುತ್ತೆ, ಗಿಡದ ಬೆಳವಣಿಗೆ ಅಷ್ಟು ಸರಿಯಾಗಿ ಆಗೋದಿಲ್ಲ. ಇದೀಗ ಬೇಸಾಯ ಸಾಮಗ್ರಿಗಳು ಅಂದ್ರೆ ಪ್ರತಿ ಎಕರೆಗೆ ಪೋಷಕಾಂಶಗಳು ಅಥವಾ ಈ ಸಾವಯವ ಗೊಬ್ಬರಗಳನ್ನು ಹೇಗೆ ನಾವು ಹಾಕ್ಬೋದು ಮೇಡಮ್? ಈಗಾಗಲೇ ನಾನು ಹೇಳ್ದಂಗೆ ಮಲ್ಲಿಗೆಯನ್ನು ನಾವು ಸುಮಾರು 6-8 ಫೀಟ್ ಅಂತರ ಕೊಟ್ಟು ನಾಟಿ ಮಾಡ್ಬೇಕಾಗತ್ತೆ. ಸೊ ನಾವು 8 ಫೀಟ್ ಅಂತರ ಕೊಟ್ಟಾಗ ಒಂದು ಎಕರೆಗೆ ಸುಮಾರು ನಾವು 690 ಸಸಿಗಳನ್ನ ನಾಟಿ ಮಾಡಬಹುದು. ಸೊ ಇಲ್ಲಿ ಯಾರು ಎಕರೆಗಟ್ಟಲೆ ಮಾಡೋದಿಲ್ಲ, ಒಂದು 5-10 ಸೆನ್ಸ್ ಜಾಗದಲ್ಲಿ ಮಾಡೋದ್ರಿಂದ ಅದರ ಪ್ರದೇಶಕ್ಕೆ ಅನುಗುಣವಾಗಿ ಅವರು ನಾಟಿ ಮಾಡ್ಕೋಬಹುದು. ಮತ್ತೆ ಇದು ಪ್ರತಿ ಗಿಡಕ್ಕೆ ನಾವು ಒಂದು ಅಂದ್ರೆ 5 ವರ್ಷ ಮೇಲ್ಪಟ್ಟ ಗಿಡಕ್ಕೆ ವರ್ಷಕ್ಕೆ 20 ಕೆಜಿಯಷ್ಟು ಸಾವಯವ ಗೊಬ್ಬರಗಳನ್ನ ನಾವು ಕೊಡ್ಬೇಕಾಗುತ್ತೆ. ಇಲ್ಲಿ ನಾವು ಗೊಬ್ಬರ ಅಂದ ತಕ್ಷಣ 2 ತರ ಪೋಷಕಾಂಶಗಳನ್ನ ಕೊಡಬೇಕಾಗುತ್ತೆ. ಯಾಕಂದ್ರೆ ಒಂದು ಸಾವಯವ ಪೋಷಕಾಂಶಗಳು ಅದು ಮಣ್ಣಿನಲ್ಲಿ ಸೂಕ್ಷ್ಮ ಜೀವಿಗಳ ಅಭಿವೃದ್ಧಿ ಆಗ್ಲಿ ಅಂತೇಳಿ ನಾವು ಸಾವಯವ ರೀತಿಯಲ್ಲಿ ಪೋಷಕಾಂಶಗಳನ್ನ ಕೊಡುವಂತದ್ದು. ಯಾಕಂದ್ರೆ ಮಣ್ಣು ಜೀವಿತವಾಗಿದ್ರೆ ಅಷ್ಟೇ ಅದರಿಂದ ಬೆಳೆಯನ್ನ ಬೆಳೀಲಿಕ್ಕೆ ಆಗ್ತದೆ. ನಂತರ ರಾಸಾಯನಿಕ ಪೋಷಕಾಂಶಗಳು ಕೊಡುವಂತದ್ದು, ನಾವು ಗಿಡದ ಬೆಳವಣಿಗೆಗಾಗಿ ರಾಸಾಯನಿಕ ಪೋಷಕಾಂಶಗಳನ್ನ ಕೊಡಬೇಕಾಗುತ್ತೆ. ಸೊ ಇಲ್ಲಿ ಸಾವಯವ ಪೋಷಕಾಂಶಗಳು ಕೊಟ್ಟಷ್ಟು ಮಣ್ಣಿನಲ್ಲಿ ಸೂಕ್ಷ್ಮ ಜೀವಿಗಳು ಜಾಸ್ತಿ ಆಗ್ತದೆ. ಅಂದ್ರೆ ಉಸಿರಾಡು ಬದುಕುವಂತ ಸೂಕ್ಷ್ಮ ಜೀವಿಗಳು ಜಾಸ್ತಿ ಆದಾಗ ಗಿಡಗಳಿಗೆ ರೋಗವನ್ನು ಬರುವಂತ ಉಸಿರಾಡದೆ ಬರುವಂತ ಸೂಕ್ಷ್ಮ ಜೀವಿಗಳನ್ನ ತಿಂದು ಗಿಡಕ್ಕೆ ಒಂದು ರಕ್ಷಣೆಯನ್ನ ಕೊಡ್ತದೆ. ಆ ಉದ್ದೇಶದಿಂದ ನಾವು ಸಾವಯವನ್ನ ಹೆಚ್ಚಾಗಿ ಮಣ್ಣಿಗೆ ಸೇರಿಸಬೇಕಾಗತ್ತೆ. ಸಾವಯವ ಗೊಬ್ಬರಗಳು ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ಒಂದು ನೀರು ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯ ಮಣ್ಣಿನಲ್ಲಿ ಜಾಸ್ತಿ ಆಗುತ್ತೆ. ಮಣ್ಣು ಜೀವಿತವಾಗಿರೋದ್ರಿಂದ ಸೂಕ್ಷ್ಮ ಜೀವಿಗಳು ಜಾಸ್ತಿಯಾಗಿ ಕೂಡ ಇದು ಪೂರಕವಾಗಿ ನಮಗೆ ಇಳುವರಿಯನ್ನು ಕೂಡ ಜಾಸ್ತಿಯನ್ನು ಕಾಣಬಹುದು. ನಂತರ ನಾವು ರಾಸಾಯನಿಕ ಪೋಷಕಾಂಶಗಳನ್ನ ಕೊಡುವಂತ ಉದ್ದೇಶ ಏನಂದ್ರೆ, ಸೊ ಒಂದು ಬೆಳೆ ಯಾವುದೇ ಬೆಳೆ ಬೆಳಿಬೇಕು ಅಂದ್ರೆ ನಾವು 16 ರೀತಿ ಪೋಷಕಾಂಶಗಳನ್ನ ಗಿಡಕ್ಕೆ ಕೊಡಬೇಕಾಗತ್ತೆ. ಅದರಲ್ಲಿ ಪ್ರಮುಖ 3 ಪೋಷಕಾಂಶಗಳಂದ್ರೆ ಸಾರಜನಕ, ರಂಜಕ ಮತ್ತೆ ಪೊಟ್ಯಾಶ್. ನಾವು ಈ ಸಾರಜನಕ ಅಂಶವನ್ನ ಕೊಡುವಂತದ್ದು ಗಿಡದ ಹಸಿರು ಬೆಳವಣಿಗೆ ಚೆನ್ನಾಗಾಗ್ಲಿ ಅಂತೇಳಿ ಸಾರಜನಕ ಅಂಶವನ್ನ ಕೊಡ್ತೀವಿ. ಎರಡನೇ ಪ್ರಮುಖ ಪೋಷಕಾಂಶ ಅಂದ್ರೆ ರಂಜಕ, ಇದು ಶಿಲಾರಂಜಕ ಮುಖಾಂತರನೇ ಕೊಡ್ಬೇಕಾಗತ್ತೆ. ದಕ್ಷಿಣ ಕನ್ನಡದಲ್ಲಿ ಈ ಹೆಚ್ಚು ಮಳೆ ಬೀಳೋದ್ರಿಂದ ಮಣ್ಣೇನಾಗಿರುತ್ತೆ, ಉಳಿ ಮಣ್ಣಾಗಿರೋದ್ರಿಂದ ಅಂದ್ರೆ pH ಮಣ್ಣಿನ ರಸಸಾರ 5 ಕಡಿಮೆ ಇರೋದ್ರಿಂದ ನಾವು ಬೇರೆ ಮೂಲಗಳಿಂದ ಫಾಸ್ಫರಸ್ ಗೊಬ್ಬರವನ್ನ ಕೊಟ್ರೆ ಗಿಡ ಅಂದ್ರೆ ಬೇಗ ಗಿಡಕ್ಕೆ ನಿಧಾನವಾಗಿ ಕರಗಿ ಸಿಗುವಂತ ಪೋಷಕಾಂಶ ನಾವು ಕೊಡ್ಬೇಕಾಗತ್ತೆ. ಈ ಬೇರೆ ಮೂಲಗಳಿಂದ DAP ಆಗ್ಬೋದು, SSP ಮೂಲಗಳಿಂದ ಕೊಟ್ರೆ ಏನಾಗುತ್ತೆ, ಅದು ರೆಡಿ ಫಾರ್ಮ್ ಆಗಿರ್ತದೆ. ಸೊ ಅದು ಪ್ರೊಸೆಸ್ಡ್ ಫಾರ್ಮ್ ಅಂದ್ರೆ ಬೇಗ ಕರಗಿ ಸಿಗ್ತದೆ. ಬಟ್ ಇಲ್ಲಿ ಉಳಿ ಮಣ್ಣಾಗಿರೋದ್ರಿಂದ ನಮ್ಗೆ ನಿಧಾನವಾಗಿ ಕರಗಿ ಸಿಗುವಂತ ಫಾಸ್ಫರಸ್ ಗೊಬ್ಬರವನ್ನ ನಾವು ಕೊಡ್ಬೇಕಾಗುತ್ತೆ. ಅದಕ್ಕೆ ನಾವು ಇಲ್ಲಿ ಶಿಲಾರಂಜಕ ರಾಕ್ ಫಾಸ್ಫೇಟ್ ಅನ್ನೇ ರೈತರು ಯಾವುದೇ ಬೆಳೆಗೆ ಕೊಡ್ಬೇಕಾಗತ್ತೆ. ಸೊ ಈ ರಾಕ್ ಫಾಸ್ಫೇಟ್ ಅಂದ್ರೆ ಫಾಸ್ಫರಸ್ ಗೊಬ್ಬರ ಏನಕ್ಕಂದ್ರೆ ಬೇರಿನ ಬೆಳವಣಿಗೆಗೆ ಚೆನ್ನಾಗಿ ಆಗ್ಲಿ ಅಂತ, ಗಿಡದ ದೃಢತೆ ಚೆನ್ನಾಗಿ ಬೇರು ಚೆನ್ನಾಗಿ ಬೆಳೆದ್ರೆ ಗಿಡದ ದೃಢತೆ ಫಲವತ್ತತೆ ಚೆನ್ನಾಗತ್ತೆ ಅಂತೇಳಿ ನಾವು ಫಾಸ್ಫರಸ್ ಗೊಬ್ಬರವನ್ನು ಕೊಡುವಂಥದ್ದು. ನೆಕ್ಸ್ಟ್ ಪೊಟ್ಯಾಶ್, ಮುಖ್ಯವಾಗಿ ಎಲ್ಲ ಬೆಳೆಗಳಿಗೂ ಪೊಟ್ಯಾಶ್ ಗೊಬ್ಬರ ಅವಶ್ಯಕತೆ ಇರ್ತದೆ. ಯಾಕಂದರೆ ಗಿಡದಲ್ಲಿ ರೋಗ ನಿರೋಧಕ ಶಕ್ತಿ ಬೇಕು, ಅಂದರೆ ಯಾವುದೇ ಕೀಟ ರೋಗ ಬಂದಾಗ ಗಿಡ ತಡ್ಕೊಳ್ಳೋ ಶಕ್ತಿ ಬೇಕು ಅಂದರೆ ಈ ಪೊಟ್ಯಾಶ್ ಅಂಶ ಬೇಕಾಗತ್ತೆ. ಮತ್ತು ಅದೇ ರೀತಿ ಗಿಡದಲ್ಲಿ ಕಾಯಿ ಆಗ್ಬೋದು, ಹೂವು ಆಗ್ಬೋದು, ಸೈಜ್ ಚೆನ್ನಾಗಿ ಬರಬೇಕು, ಕ್ವಾಲಿಟಿ ಅಂಶ ಚೆನ್ನಾಗಿ ಆಗಬೇಕು ಅಂದರೆ ನಾವು ಪೊಟ್ಯಾಶ್ ಗೊಬ್ಬರವನ್ನು, ಈ ಮೂರು ಪ್ರಮುಖ ಪೋಷಕಾಂಶಗಳನ್ನು ಕೊಡಬೇಕಾಗತ್ತೆ. ಸೊ ಇಲ್ಲಿ ನಾವು ಇಲ್ಲಿ ಸಾರಜನಕವನ್ನು ಯೂರಿಯಾ ಮುಖಾಂತರ ಕೊಡ್ಬೋದು, ನೈಸರ್ಗಿಕ ಸಾವಯವ ಹೆಸರೆಲೆ ಗೊಬ್ಬರ, ಈ ಎರೆಹುಳ ಗೊಬ್ಬರ ಮುಖಾಂತರ ಎಲ್ಲನೂ ಕೊಡ್ಬೋದು. ರಂಜಕವನ್ನು ಕೊಡ್ಬೋದು, ಶೀಲರಂಜಕ ಮೂತ್ರ ಕೊಡಬೇಕಾಗತ್ತೆ. ಆದರೆ ಪೊಟ್ಯಾಶ್ ನಾವು ನೈಸರ್ಗಿಕವಾಗಿ ಯಾವ ರೀತಿಯಾಗಿ ಕೊಡಬೇಕಾಗತ್ತೆ ಅಂದರೆ ಗಟ್ಟಿ ಪದಾರ್ಥಗಳು, ಈ ಅಡಿಕೆ ಸಿಪ್ಪೆ ಆಗ್ಬೋದು, ತೆಂಗಿನ ಸೋಗೆ, ಅದನ್ನು ನಾವು ಗೊಬ್ಬರ ಮಾಡಿ ಕೊಡಬೇಕಾಗತ್ತೆ. ಅದರಿಂದ ಪೊಟ್ಯಾಶ್ ಅಂಶ ಸಿಗ್ತದೆ, ಬೂದಿಯಲ್ಲಿ ಸಿಗ್ತದೆ, ಸುಡುಮಣ್ಣಿನಲ್ಲಿ ಸಿಗ್ತದೆ. ಬಟ್ ಅದು ನಾವು ಸರಿಯಾದ ಕ್ರಮದಲ್ಲಿ ಮಾಡಿ ಗೊಬ್ಬರ ಮಾಡಿ ಕೊಟ್ಟರೆ ಅಷ್ಟೇ ಅದರಲ್ಲಿ ಪೊಟ್ಯಾಶ್ ಅಂಶ ಸಿಗ್ತದೆ. ಇಲ್ಲಾಂದರೆ ನೈಸರ್ಗಿಕವಾಗಿ ನಾವು ಪೊಟ್ಯಾಶನ್ನ ಗಿಡಕ್ಕೆ ಪೂರೈಕೆ ಮಾಡೋಕ್ಕಾಗೋದಿಲ್ಲ. ಇಲ್ಲಿ ನಾವು ಬೇರೆ ಮೂಲಗಳಿಂದ ಸಾರಜನಕ ಅಂಶವನ್ನು ಕೊಡ್ತಾ ಇದ್ದರೆ ಯೂರಿಯಾ ಪ್ರಮಾಣವನ್ನು ಕಡಿಮೆ ಮಾಡ್ಬೋದು. ಇಲ್ಲ ಕೊಡ್ತಾ ಇಲ್ಲ ಅಂದಾದರೆ ನೀವು 4 ವರ್ಷ ಮೇಲ್ಪಟ್ಟ ಗಿಡಗಳಿಗೆ ನಾವು ಯೂರಿಯಾವನ್ನು ಸುಮಾರು 1/4 kg ಆರು ಭಾಗಗಳಾಗಿ ಮಾಡಿ ಯೂರಿಯಾ ಗೊಬ್ಬರವನ್ನು ಕೊಡಬೇಕಾಗತ್ತೆ. ನೆಕ್ಸ್ಟು ಶಿಲಾರಂಜಕವನ್ನು ನಾವು ಇಲ್ಲಿ ಸುಮಾರು 1 kg ತನಕನೂ ನಾವು ಶಿಲಾರಂಜಕ ಕೊಡ್ಬೋದು. ಸೊ ಯಾವ ಸಮಯದಲ್ಲಿ ಕೊಡಬೇಕಾಗತ್ತೆ ಅಂದರೆ, ಸೊ ಮಳೆ ಬಿಟ್ಟ ನಂತರ ನಾವು ಬುಡವನ್ನು ಬಿಡಿಸಿ ಸುಣ್ಣವನ್ನು ಕೊಡಬೇಕಾಗತ್ತೆ. ಸುಣ್ಣ ಕೊಟ್ಟ 20 ದಿನಗಳ ನಂತರ ಸೊ ಈ ಯೂರಿಯಾ, ರಾಕು, ಪೊಟ್ಯಾಶ್ ಮೂರನ್ನು ಕೊಡ್ಬೋದು. ಸೊ ಇಲ್ಲಿ ಯೂರಿಯಾ 250 ಅಂದರೆ 1/4 kg ಕೊಡಬೇಕಾಗತ್ತೆ, ಶಿಲಾರಂಜಕ 1 kg ತನಕ ಕೊಡ್ಬೋದು. ಪೊಟ್ಯಾಶ್ ಗೊಬ್ಬರವನ್ನು ಕೂಡ ಅಷ್ಟೇ, ನಾವು 1 kg ತನಕ ಇದನ್ನು ಮೂರು ಮಿಕ್ಸ್ ಮಾಡಿ 6 ಸಮಕಂತುಗಳಲ್ಲಿ ಕೊಡಬೇಕಾಗತ್ತೆ. ಯಾಕಂದರೆ ಮಳೆ ಬಿಟ್ಟ ನಂತರ ಅಕ್ಟೋಬರ್ ತಿಂಗಳಲ್ಲಿ ಗಿಡ ತುಂಬ ವೀಕ್ ಆಗಿರ್ತದೆ, ಪೋಷಕಾಂಶಗಳೆಲ್ಲ ಬಸಿದೋಗಿರ್ತದೆ. ನಂತರ ಆ ಸಮಯದಿಂದ ಮೊಗ್ಗನ್ನು ಕೊಡಲಿಕ್ಕೆ ಶುರುವಾಗ್ತದೆ. ಸೊ ಆ ಸಮಯದಲ್ಲಿ ನಾವು ಅಕ್ಟೋಬರಿಂದ ಹಿಡಿದು ಫೆಬ್ರವರಿ ತನಕ 6 ಸಮಕಂತುಗಳಲ್ಲಿ ಈ ಪೋಷಕಾಂಶಗಳನ್ನು ಕೊಟ್ಟರೆ ಗಿಡದಲ್ಲಿ ರೋಗ ನಿರೋಧಕ ಶಕ್ತಿನೂ ಬರ್ತದೆ, ಪ್ಲಸ್ ಇಳುವರಿಯನ್ನು ಕೂಡ ನಾವು ಜಾಸ್ತಿ ಕಾಣ್ಬೋದು. ಸೊ ಅದರೊಟ್ಟಿಗೆ ಜೈವಿಕ ಗೊಬ್ಬರಗಳನ್ನು ಕೂಡ ಕೊಡ್ಬೋದು. ಸೊ ಸಗಣಿ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ನಾವು ಜೈವಿಕ ಗೊಬ್ಬರಗಳು, ಶಿಲೀಂದ್ರನಾಶಕಗಳು ಇರ್ತದಲ್ಲ, ಟ್ರೈಕೋಡರ್ಮ ಇರ್ಬೋದು, AMC ಅಂತ ಸಿಗ್ತದೆ, ಅರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯಂ. ಸೊ ಈ ಗೊಬ್ಬರಗಳನ್ನು ಮಿಕ್ಸ್ ಮಾಡಿ ಕೊಡೋದ್ರಿಂದ ಏನಾಗುತ್ತೆ, ಸಾರಜನಕವನ್ನು ಸ್ಥಿರೀಕರಿಸಿ ರಂಜಕವನ್ನು ಕರಗಿಸಿ ಪೋಷಕಾಂಶಗಳನ್ನು ನೀಡ್ತದೆ. ಯಾಕಂದರೆ ನಮ್ಮ ಮಣ್ಣಿನಲ್ಲಿ ಕೂಡ ಪೋಷಕಾಂಶಗಳಿರ್ತದೆ, ಬಟ್ ಅದು ಅನ್ಅವೈಲಬಲ್ ಫಾರ್ಮ್ ಅಂದರೆ ಗಿಡಕ್ಕೆ ಲಭ್ಯತೆ ಇಲ್ಲದ ರೂಪದಲ್ಲಿ ಇರ್ತದೆ. ಸೊ ಅದು ನಾವು ಲಭ್ಯತೆಯಾಗಿ ಕೊಡಬೇಕು ಅಂದರೆ ಈ ಥರ ಸೂಕ್ಷ್ಮ ಜೀವಿಗಳನ್ನು ಕೊಟ್ಟಾಗ ಏನಾಗುತ್ತೆ, ಸೊ ಅದನ್ನು ಕರಗಿಸಿ ಸ್ಥಿರೀಕರಿಸಿ ಈ ರಂಜಕ ನಿಧಾನವಾಗಿ ಸಿಗುವಂತ ಗೊಬ್ಬರ ಆಗಿರ್ತದೆ. ಅದು ಫಿಕ್ಸ್ಡ್ ಫಾರ್ಮ್ ಆಗಿರೋದ್ರಿಂದ ಬೇಗ ಸಿಗೋದಿಲ್ಲ. ಸೊ ಅದಕ್ಕೆ ನಾವು ಬೇರೆ ಜೈವಿಕ ಪೋಷಕಾಂಶ ಕೊಟ್ಟಾಗ ಏನಾಗುತ್ತೆ, ಅದನ್ನು ಕರಗಿಸಿ ಗಿಡಕ್ಕೆ ಲಭ್ಯತೆಯನ್ನು ಕೊಡ್ತದೆ. ಸೊ ಆದ್ರಿಂದ ಹೆಚ್ಚಾಗಿ ಜೈವಿಕ ಶಿಲೀಂದ್ರನಾಶಕಗಳು, ಜೈವಿಕ ಪೋಷಕಾಂಶಗಳು ಬಳಸೋದ್ರಿಂದ ಗಿಡಕ್ಕೆ ಕೂಡ ರೋಗ ನಿರೋಧಕ ಶಕ್ತಿ ಬರ್ತದೆ. ಬಟ್ ಇಲ್ಲಿ ರಾಸಾಯನಿಕಗಳು ಬಳಸಬೇಕಾದ್ರೆ ನಾವು ಶಿಫಾರಸು ಮಾಡಿದ ರೀತಿಯಲ್ಲೇ ಬಳಸಬೇಕಾಗತ್ತೆ. ಸೊ ಹೆಚ್ಚಾಗಿ ಬಳಸೋದ್ರಿಂದ ಇದರಲ್ಲಿ ಗಿಡಕ್ಕೆ ತೊಂದರೆ ಆಗೋದ್ರಿಂದ ಕೀಟಗಳ ಸಮಸ್ಯೆ ಕೂಡ ನಾವು ಜಾಸ್ತಿ ಕಾಣ್ಬೋದು. ಈ ಸಾರಜನಕಾಂಶ ಜಾಸ್ತಿ ಬಳಸೋದ್ರಿಂದ ಏನಾಗುತ್ತೆ, ರಸ ಇರೋ ಕೀಟಗಳ ಸಮಸ್ಯೆ ಜಾಸ್ತಿ ಆಗುತ್ತೆ. ಆದ್ರಿಂದ ಆಯಾ ಬೆಳೆಗೆ ಅನುಗುಣವಾಗಿ ನಾವು ಪೋಷಕಾಂಶಗಳನ್ನ ಗಿಡಗಳಿಗೆ ಪೂರೈಕೆ ಮಾಡಬೇಕಾಗುತ್ತೆ. ಈಗ ಇದರ ನೀರಿನ ನಿರ್ವಹಣೆ ಹೇಗೆ? ನಾನು ಈಗಾಗಲೇ ಹೇಳ್ದಂಗೆ ಮಲ್ಲಿಗೆ ಸದಾ ಸೂರ್ಯಕಿರಣಗಳನ್ನು ಬಯಸುವ ಬೆಳೆ ಆಗಿರೋದ್ರಿಂದ ಇದಕ್ಕೆ ಮಲ್ಲಿಗೆಗೆ ಜಾಸ್ತಿ ನೀರಿನ ಅವಶ್ಯಕತೆ ಇರೋದಿಲ್ಲ ಮೇಡಮ್. ಸೊ ಇದು ನಾವು ಮಲ್ಲಿಗೆಯನ್ನು ವರ್ಷ ಪೂರ್ತಿ ಅಂದರೆ ಬೇಸಾಯ ಮಾಡೋದ್ರಿಂದ ಮಳೆಗಾಲದಲ್ಲಿ ತುಂಬ ನೀರು ಕೊಡೋ ಅವಶ್ಯಕತೆಯೇ ಇಲ್ಲ. ಸೊ ಅಕ್ಟೋಬರ್ ನಂತರ ನಾವು ಅಂದರೆ ವಾತಾವರಣ ನೋಡಿಕೊಂಡು 2 ದಿನಕ್ಕೊಮ್ಮೆ ಕೊಟ್ಟರೆ ಸಾಕಾಗುತ್ತೆ. ಸೊ ಇಲ್ಲಿ ಹೆಚ್ಚಾಗಿ ನೀರು ಕೊಡೋ ಕೊಟ್ಟರೆ ಕೂಡ ಗಿಡಕ್ಕೆ ಸಮಸ್ಯೆ ಆಗುತ್ತೆ. ಏನಾಗುತ್ತೆ, ನಾವು ನೆಲದಲ್ಲಿ ನಾಟಿ ಮಾಡಿದ ಸಮಯದಲ್ಲಿ ನೀರು ಬಳ್ಳಿಗಳು ಜಾಸ್ತಿ ಕಾಣ್ಬೋದು. ಸೊ ಇದರಿಂದ ಏನಾಗುತ್ತೆ ಅಂದರೆ ಅದರಲ್ಲಿ ಯಾವುದೇ ಪ್ರಯೋಜನ ಇಲ್ಲದಂಥ ಬಳ್ಳಿಗಳು ಬರ್ತದೆ, ಇದರಲ್ಲಿ ಯಾವುದೇ ಥರ ಇಳುವರಿಯನ್ನು ನಾವು ಪಡೀಲಿಕ್ಕೆ ಆಗೋದಿಲ್ಲ. ಸೊ ಆದ್ದರಿಂದ ನಾವು ಫೆಬ್ರವರಿಯಿಂದ ಹಿಡಿದು ಏಪ್ರಿಲ್ ತನಕ ಸ್ವಲ್ಪ ಜಾಸ್ತಿ ನೀರಿನ ಪ್ರಮಾಣ ಬೇಕಾಗತ್ತೆ. ಸೊ ಅಕ್ಟೋಬರಿಂದ ಹಿಡಿದು ಡಿಸೆಂಬರ್ ತನಕ ಜಾಸ್ತಿ ನೀರು ಕೊಡೋ ಅವಶ್ಯಕತೆ ಇಲ್ಲ, 2 ದಿನಕ್ಕೊಮ್ಮೆ ಕೊಟ್ಟರೆ ಕೂಡ ಸಾಕಾಗುತ್ತದೆ. ಬಟ್ ನಮಗೆ ಗಿಡಕ್ಕೆ ಬಾಡ್ದಂಗೆ ಅನಿಸುತ್ತೆ ಅಂತೇಳಿ ನಾವು ಡೈಲಿ ಬೆಳಗ್ಗೆ ಸಾಯಂಕಾಲ ಕೊಡೋ ಅವಶ್ಯಕತೆ ಏನು ಇರೋದಿಲ್ಲ. ಮತ್ತು ನೀರು ಕೊಡೋ ಕಡಿಮೆ ಕೊಡೋದ್ರಿಂದ ಕೂಡ ನಮಗೆ ಯಾವ ಸಮಯದಲ್ಲಿ ಮಗು ಬೇಕೋ ಆ ಸಮಯವನ್ನು ನಾವು ಪಡ್ಕೋಬೋದು. ಯಾವ ರೀತಿ ಅಂದರೆ ಈಗ ನಮಗೆ ಫೆಬ್ರವರಿ 15 ನಂತರ ಬೇಡಿಕೆ ಇದೆ ಅಂತ ತಿಳ್ಕೊಳ್ಳಿ ಮಲ್ಲಿಗೆಯಲ್ಲಿ. ಸೊ ನಾವು ಜನವರಿ 1 ಅಂದರೆ ಫೆಬ್ರವರಿ 1 ವೀಕಲ್ಲಿ ಒಂದು 15 ದಿನ ಮುಂಚಿತವಾಗಿ ಒಂದು 4 ದಿನ ಸ್ವಲ್ಪ ನೀರು ಕಡಿಮೆನೆ ಕೊಡಬೇಕಂದ್ರೆ ನೀರು ಕೊಡಲೇಬಾರ್ದು, ಹಿಡಿದಿಟ್ಕೋಬೇಕಾಗುತ್ತೆ. ನಂತರ ಒಂದು 4 ದಿನ ಗ್ಯಾಪ್ ಕೊಟ್ಟು ನೀರು ಕೊಟ್ಟಾಗ ಏನಾಗುತ್ತೆ, ಹೊಸ ಚಿಗುರು ಬರ್ತದೆ. ಹೊಸ ಚಿಗುರು ಬಂದಾಗ ಅದರಲ್ಲಿ ಮೊಗ್ಗು ಜಾಸ್ತಿ ಬರ್ತದೆ. ಮಲ್ಲಿಗೆಯಲ್ಲಿ ಹಳೆ ಚಿಗುರಿನಲ್ಲಿ ಮೊಗ್ಗು ಬರೋದಿಲ್ಲ, ಹೊಸ ಚಿಗುರಿದ್ರೆ ಅಷ್ಟೇ ಮೊಗ್ಗು ಬರೋದು. ಸೊ ನಾವು ನೀರು ಕಡಿಮೆ ಕೊಡೋದ್ರಿಂದ ಕೂಡ ನಾವು ಯಾವ ಸಮಯದಲ್ಲಿ ಬೇಕೋ ಆ ಸಮಯದಲ್ಲಿ ಮೊಗ್ಗನ್ನು ಕೂಡ ನಾವು ಇಲ್ಲಿ ಮಲ್ಲಿಗೆಯಲ್ಲಿ ಪಡ್ಕೋಬಹುದು. ಸೊ ಅದರಿಂದ ಇದಕ್ಕೆ ನೀರು ಹೆಚ್ಚು ಅವಶ್ಯಕತೆ ಇಲ್ಲ. ಸೊ ವಾತಾವರಣಕ್ಕೆ ಅನುಗುಣವಾಗಿ ನಾವು ನೀರನ್ನು ಕೊಡಬೇಕಾಗ ಸುಮಾರು 2-3 ಲೀಟರ್ ಅವಶ್ಯಕತೆ ಬೇಕಾಗ್ತದೆ. ಹೆಚ್ಚು ಬಿಸಿಲು ಇದ್ರೆ ಅಷ್ಟೇ, ಒಂದು 5 ಲೀಟರ್ ತನಕ ನಾವು ಗಿಡಕ್ಕೆ ಕೊಡಬೇಕಾಗ್ತದೆ. ಈಗ ಈ ಉಡುಪಿ ಮಲ್ಲಿಗೆಯಲ್ಲಿ ಕೈಗೊಳ್ಳಬೇಕಾದ ಮಧ್ಯಂತರ ಬೇಸಾಯ ಕ್ರಮಗಳು ಯಾವುದು ಅಂತ ಹೇಳ್ಬೋದು? ಮುಖ್ಯವಾಗಿ ಇಲ್ಲಿ ಮಧ್ಯಂತರ ಬೇಸಾಯ ಕ್ರಮಗಳಂದ್ರೆ ಕಳೆ ತೆಗೆಯುವಂಥದ್ದು. ಯಾಕಂದ್ರೆ ಇದು ನೆಲದ ಮೇಲೆ ನಾಟಿ ಮಾಡೋದು, ಹೆಚ್ಚು ಮಳೆ ಬೀಳೋ ಜಾಗ ಆಗಿರೋದ್ರಿಂದ ಸಾಮಾನ್ಯವಾಗಿ ಹೆಚ್ಚು ಕಳೆಗಳು ಬರ್ತದೆ. ಸೊ ಕಳೆಗಳಿದ್ರೆ ಏನಾಗತ್ತೆ ಅಂದ್ರೆ ಇದು ಅಂದ್ರೆ ಬೇರುಗಳ ಜೊತೆ ಸಂಪರ್ಕ ಬಂದಾಗ ಸೊ ನಾವು ಕೊಟ್ಟಿರೋ ಪೋಷಕಾಂಶಗಳೆಲ್ಲ ಕಳೆಗಳಿಗೆ ಹೋಗೋದ್ರಿಂದ ಇಳುವರಿಯಲ್ಲಿ ಕಡಿಮೆಯನ್ನ ಕಾಣಬಹುದು. ಮತ್ತೆ ಇದರಿಂದ ಕೆಲವೊಂದು ಕಳೆಗಳಿಂದ ಕೂಡ ಕೀಟಗಳು ಬರ್ತದೆ, ಕೀಟ ರೋಗಗಳನ್ನ ಸ್ಪ್ರೆಡ್ ಮಾಡ್ತದೆ. ಸೊ ಬಿಳಿ ನೊಣ ಇರ್ಬೋದು, ಇದರಿಂದ ಬಿಳಿ ನೊಣ ಬಂದ್ರೆ ಗಿಡಕ್ಕೆ ಇಳುವರಿಯಲ್ಲಿ ತೊಂದರೆಯನ್ನ ಕಾಣಬಹುದು. ಸೊ ಅದರಿಂದ ನಾವು ಕಳೆಗಳನ್ನ ಅನುಗುಣವಾಗಿ ನೋಡ್ಕೋಬೇಕಾಗತ್ತೆ, ಅಂದ್ರೆ ಸ್ವಚ್ಛತೆಯನ್ನ ಕಾಪಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಮಣ್ಣಿನ ಸಂರಕ್ಷಣೆ, ಮುಖ್ಯವಾಗಿ ಇದು ಇಳಿಜಾರು ಪ್ರದೇಶದಲ್ಲಿ ಕೂಡ ಮಲ್ಲಿಗೆನ ನಾವು ಬೆಳೆಸಿರ್ತೀವಿ. ಸೊ ಮತ್ತೆ ಮೇಲ್ಮಣ್ಣು, ಮಳೆ ಹೆಚ್ಚು ಬೀಳೋದ್ರಿಂದ ಮೇಲ್ಮಣ್ಣು ಕೊಚ್ಚಿ ಹೋಗ್ತದೆ. ಈಗ ಸಾಧಾರಣ ಜೂನ್ ಇಂದ ಅಕ್ಟೋಬರ್ ತನಕ ಹೆಚ್ಚು ಮಳೆ ಬೀಳೋದ್ರಿಂದ ಮೇಲ್ಮಣ್ಣು ಕೊಚ್ಚಿ ಹೋಗೋದ್ರಿಂದ ಏನಾಗತ್ತೆ ಅಂದ್ರೆ ಪೋಷಕಾಂಶಗಳು ಬಸಿದ್ ಹೋಗುತ್ತೆ. ಸೊ ಮತ್ತೆ ಮೇಲ್ಮಣ್ಣು ಹೋಗೋದ್ರಿಂದ ಬೇರುಗಳು ಒಣಗದಂತೆ ಆಗ್ತದೆ, ಪೋಷಕಾಂಶಗಳು ಸರಿಯಾದ ಕ್ರಮದಲ್ಲಿ ಸ್ವೀಕಾರ ಮಾಡೋದಿಲ್ಲ. ಆದ್ರಿಂದ ನಾವು ಏನಾಗತ್ತೆ ಮಣ್ಣನ್ನ ಸಂರಕ್ಷಣೆ ಮಾಡ್ಬೇಕಾಗತ್ತೆ. ಅಂದ್ರೆ ಬೇಸಿಗೆಯಲ್ಲಿ ನಾವು ಹಸಿರೆಲೆ ಗೊಬ್ಬರ ಆಗ್ಬೋದು, ಈ ಒಣಗಿರೋ ಎಲೆಗಳನ್ನ ಮುಚ್ಚಿ ಒದಿಕೆ ಆಕಾರದಲ್ಲಿ ಕೊಡೋದ್ರಿಂದ ಬೇರುಗಳನ್ನ ನಾವು ಅಂದ್ರೆ ಸಂರಕ್ಷಣೆ ಮಾಡಬಹುದು. ಸೊ ವಾತಾವರಣದಲ್ಲಿ ಹೆಚ್ಚು ಬೇಸಿಲಿರೋದ್ರಿಂದ ಬೇಸಿಗೆಯಲ್ಲಿ ಸೊ ಮಲ್ಚಿಂಗ್ ಮುಖಾಂತರ ಕೂಡ ನಾವು ಅಂದ್ರೆ ಹೆಚ್ಚು ಸಾವಯವ ಗೊಬ್ಬರಗಳನ್ನು ಬಳಸುವ ಮುಖಾಂತರ ಮಣ್ಣಿನ ಸಂರಕ್ಷಣೆಯನ್ನ ನಾವು ಮಾಡ್ಕೋಬಹುದು. ನಂತರ ಸುಣ್ಣದ ಬಳಕೆ, ಸುಣ್ಣದ ಬಳಕೆ ಯಾಕೆ ಇಲ್ಲಿ ಅವಶ್ಯಕತೆ ಅಂದ್ರೆ ಈಗಾಗಲೇ ನಾನು ಹೇಳಿದೆ ಮಳೆ ಜಾಸ್ತಿ ಬೀಳೋದ್ರಿಂದ ಏನಾಗುತ್ತೆ ಮೇಲಿನ ಲವಣಾಂಶಗಳು ಬಸಿದೋಗಿ ಏನಾಗುತ್ತೆ ಮಣ್ಣು ಅಸಿಡ್ ಆಗ್ತದೆ. ಅಸಿಡಿಟಿ ಅಂದ್ರೆ ನಮ್ಮ ದೇಹದಲ್ಲಿ ಪಿತ್ತ ಅಂಶ ಜಾಸ್ತಿ ಆದಾಗ ನಾವು ಯಾವುದೇ ಆಹಾರ ಸೇವನೆ ಮಾಡದೆ ನಮ್ಗೆ ಯಾವ ರೀತಿಯಾಗಿ ಜೀರ್ಣ ಆಗೋದಿಲ್ವೋ ಅದೇ ರೀತಿ ಮಣ್ಣಿನಲ್ಲಿ ಕೂಡ ಅಸಿಡಿಟಿ ಅಂಶ, ಹುಳಿ ಅಂಶ ಜಾಸ್ತಿ ಆದಾಗ ಮಣ್ಣು ಯಾವುದೇ ಪೋಷಕಾಂಶಗಳು ಕೊಟ್ಟರು ಗಿಡ ಸ್ವೀಕಾರ ಮಾಡೋದಿಲ್ಲ. ಸೊ ಇಲ್ಲಿ ದಕ್ಷಿಣ ಕನ್ನಡಲ್ಲಿ ಏನಂದ್ರೆ ಕರಾವಳಿ ಪ್ರದೇಶದಲ್ಲಿ ಹೆಚ್ಚು ಮಳೆ ಬೀಳೋದ್ರಿಂದ ಮಳೆ ನಿಂತ ನಂತರ ನಾವು ಬಳ್ಳಿಯನ್ನ ಸ್ವಚ್ಛತೆ ಮಾಡಿ ಬುಡದಲ್ಲಿ ಸುಣ್ಣವನ್ನ ಕೊಡಬೇಕಾಗತ್ತೆ. ಇದು ಮಣ್ಣಿನ ಪರೀಕ್ಷೆ ಅನುಸಾರ ನಾವು ಸುಣ್ಣವನ್ನ ಶಿಫಾರಸು ಮಾಡ್ತೀವಿ. ಸಾಮಾನ್ಯವಾಗಿ 5 ವರ್ಷ ಮೇಲ್ಪಟ್ಟ ಗಿಡಗಳಿಗೆ 250 ಗ್ರಾಂ ಸುಣ್ಣವನ್ನ, ಕೃಷಿ ಸುಣ್ಣ ಅಂತ ಏನು ಸಿಗ್ತದಲ್ಲ ಅದು ಕೃಷಿ ಸುಣ್ಣ ಬಳಕೆ ಮಾಡಿ ನಾವು ನಂತರ ಶಿಫಾರಸು ಮಾಡಿದ ರೀತಿಯಲ್ಲಿ ಪೋಷಕಾಂಶಗಳು ಕನಿಷ್ಠ ಒಂದು 20-30 ದಿನಗಳು ಗ್ಯಾಪ್ ಕೊಡಬೇಕಾಗುತ್ತೆ ಸುಣ್ಣ ಕೊಟ್ಟ ನಂತರ. ಸೊ ಇಲ್ಲಿ ಏನಾಗತ್ತೆ ಅಂದ್ರೆ ಮಣ್ಣಿನ ರಸಸಾರ ಏರಿಕೆ ಆಗೋದಿಲ್ಲ, ಅಟ್ಲೀಸ್ಟ್ ನಾವು ಕೊಟ್ಟಿರೋ ಪೋಷಕಾಂಶಗಳು ಗಿಡಕ್ಕೆ ಲಭ್ಯತೆ ಆದ್ರೂ ಸಿಗ್ತದೆ ಸುಣ್ಣ ಕೊಟ್ರೆ. ಇಲ್ಲಾಂದ್ರೆ ಏನಾಗತ್ತೆ ಅಂದ್ರೆ ನಾವು ಯಾವುದೇ ಪೋಷಕಾಂಶ ಕೊಟ್ಟರು ಗಿಡ ಸ್ವೀಕಾರ ಮಾಡೋದಿಲ್ಲ, ಅದು ವೇಸ್ಟ್ ಆಗ್ತದೆ, ಇಲ್ಲಾಂದ್ರೆ ವಾತಾವರಣದಲ್ಲಿ ಆವಿ ಆಗ್ತದೆ, ಇಲ್ಲಾಂದ್ರೆ ಅಲ್ಲೇ ಫಿಕ್ಸ್ಡ್ ಫಾರ್ಮ್ ಆಗಿ ಇದ್ ಬಿಡ್ತದೆ. ಇದರಿಂದ ಗಿಡಕ್ಕೆ ಪೋಷಕಾಂಶಗಳು ಸಿಗದೇ ಇದ್ದಾಗ ಏನಾಗುತ್ತೆ ಗಿಡ ರೋಗ ನಿರೋಧಕ ಶಕ್ತಿ ಕಳ್ಕೊಂಡು ಯಾವುದೇ ರೋಗ ಕೀಟ ಬಂದರೂ ಕೂಡ ಇಳುವರಿ ಮೇಲೆ ಪರಿಣಾಮ ಬೀಳ್ತದೆ. ಅದರಿಂದ ಸುಣ್ಣದ ಬಳಕೆಯನ್ನು ನಾವು ಮಾಡಬೇಕಾಗತ್ತೆ. ನಂತರ ಮೊಗ್ಗನ್ನ ಚಿವುಟುವಂಥದ್ದು. ಸೊ ನಾನು ಈಗಾಗಲೇ ಹೇಳಿದೆ ನಾವು ಸಸ್ಯಾಭಿವೃದ್ಧಿ ಮಾಡಬೇಕಾದ್ರೆ ಮೃದು ಕಾಂಡದಿಂದ ಸಸ್ಯಾಭಿವೃದ್ಧಿ ಮಾಡಿರ್ತೀವಲ್ಲ, ಸೊ ಅದು ಏನಾಗುತ್ತೆ ಒಂದು 2 ತಿಂಗಳಿಗೆ ಚಿಗುರು ಬಂದ ನಂತರ ಮೊಗ್ಗು ಬರಲಿಕ್ಕೆ ಶುರುವಾಗ್ತದೆ. ಹೊಸ ಚಿಗುರಿನಲ್ಲಿ ಮೊಗ್ಗು ಬರೋದ್ರಿಂದ ಸಣ್ಣ ಗಿಡದಲ್ಲೇ ನಾವು ಮೊಗ್ಗನ್ನ ಕಾಣಬಹುದು. ಸೊ ಅದರಿಂದ ಏನಾಗುತ್ತೆ ನಾವು ಆ ಸಮಯದಲ್ಲಿ ಮೊಗ್ಗನ್ನ ನಾವು ತಗೊಳ್ಳೋ ಅಂದ್ರೆ ಮೊಗ್ಗು ಸಿಗ್ತಾ ಇದೆ ಅಂತೇಳಿ ಅದನ್ನ ಬೆಳೆಯಕ್ಕೆ ಬಿಟ್ಟರೆ ಏನಾಗುತ್ತೆ ಗಿಡದ ಬೆಳವಣಿಗೆ ಕುಂಠಿತ ಆಗ್ತದೆ. ಸೊ ಕನಿಷ್ಠ ನಾವು 1 ವರ್ಷ ತನಕ 6-8 ತಿಂಗಳು ಕನಿಷ್ಠ 1 ವರ್ಷ ತನಕ ನಾವು ಗಿಡದ ಅಂದ್ರೆ ಹೊಸ ಚಿಗುರು ಬಂದ ತಕ್ಷಣ ಮೊಗ್ಗು ಬಂದ ತಕ್ಷಣ ಅದನ್ನ ತೆಗಿಬೇಕಾಗ್ತದೆ. ಸೊ ಕೈಯಿಂದ ತೆಗೆದ ನಂತರ ಏನಾಗುತ್ತೆ ಕವಲು ಚಿಗುರು ಬಂದು ಕವಲು ಬಳ್ಳಿಗಳು ಬಂದಾಗ ಏನಾಗುತ್ತೆ ನಾವು ಗಿಡದ ಬೆಳವಣಿಗೆ ಜಾಸ್ತಿ ಕಾಣಬಹುದು, ಮುಂಬರುವ ದಿನಗಳಲ್ಲಿ ಇಳುವರಿಯನ್ನು ನಾವು ಜಾಸ್ತಿ ಕಾಣಬಹುದು. ಸೊ ಆ ಉದ್ದೇಶದಿಂದ ನಾವು ಮೊಗ್ಗನ್ನ ಚಿವುಟಬೇಕಾಗತ್ತೆ. ನಂತರ ಬಳ್ಳಿಯನ್ನ ಸವರುವಂತದ್ದು. ಸೊ ನಾನು ಈಗಾಗಲೇ ಹೇಳಿದೆ ಉಡುಪಿ ಮಲ್ಲಿಗೆ ಯಾವುದೇ ಮಲ್ಲಿಗೆ ಆಗ್ಬೋದು ಹೊಸ ಚಿಗುರಿನಲ್ಲಿ ಹೂವು ಬರೋದ್ರಿಂದ ನಾವಾಗ ಏನಾಗುತ್ತೆ ಪ್ರತಿ ವರ್ಷ ಅಂದ್ರೆ ನಾಟಿ ಮಾಡಿದ 3 ವರ್ಷ ನಂತರ ನಾವು ಪ್ರತಿ ವರ್ಷ ಅಂದ್ರೆ ಗಿಡವನ್ನ ಸವರಬೇಕಾಗತ್ತೆ. ಅಂದ್ರೆ ಭೂಮಿಯ ನೆಲಮಟ್ಟದಿಂದ 2 ಫೀಟ್ ಮೇಲೆ ಏನು ಹೊಸ ಚಿಗುರು ಬಂದಿರ್ತದಲ್ಲ ಬೆಳವಣಿಗೆ ಎಲ್ಲ ಅದು ಕಟ್ ಮಾಡ್ಬೇಕಾಗತ್ತೆ. ಇದು ಕಟ್ ಮಾಡೋದ್ರಿಂದ ಏನಾಗತ್ತೆ ಬಳ್ಳಿ ಪೂರ್ತಿ ಚಿಗುರು ಬಂದು ಅಲ್ಲಿ ಹೊಸ ಮೊಗ್ಗನ್ನ ನಾವು ಕಾಣಬಹುದು. ಮತ್ತೆ ಇಲ್ಲಿ ಕಟ್ ಮಾಡೋದ್ರಿಂದ ಏನಾಗುತ್ತೆ ಹಿಂದೆ ಇರುವ ರೋಗನ್ನೆಲ್ಲ ಕಡಿಮೆ ಮಾಡಬಹುದು, ಪ್ಲಸ್ ಏನಾದ್ರು ಕೀಟಗಳು ಇದ್ರೆ ಕೂಡ ಅದರನ್ನ ಕೂಡ ನಾವು ಕಡಿಮೆ ಮಾಡಿ ಸೊ ಇಳುವರಿಯನ್ನ ಜಾಸ್ತಿ ಪಡ್ಕೋಬಹುದು. ಸೊ ಇದು ಕನಿಷ್ಠ ಕಟ್ ಮಾಡಿದ್ಮೇಲೆ ಕನಿಷ್ಠ 1 ತಿಂಗಳು ಬೇಕಾಗುತ್ತೆ ಚಿಗುರು ಬಂದು ನಾವು ಮೊಗ್ಗು ಸಿಗ್ಲಿಕ್ಕೆ. ಸೊ ಈ ಸಮಯ ಅಂದ್ರೆ ಅಕ್ಟೋಬರ್ ನಂತರ ಮಳೆಗಾಲದಲ್ಲಿ ಕಟ್ ಮಾಡಬಾರ್ದು, ಮಳೆ ನಿಂತ ನಂತರ ನೀವು ಕಟ್ ಮಾಡಬಹುದು. ಅಕ್ಟೋಬರ್ 15 ನಂತರ ಗಿಡವನ್ನ ಕಟ್ ಮಾಡಿ ನೆಲಮಟ್ಟದಿಂದ 2 ಫೀಟ್ ಮೇಲೆ ಕಟ್ ಮಾಡಿ ಸೊ ಅದ ನಂತರ ನಾವು ಬೋಡೋ ದ್ರಾವಣ ಮುಲಾಮ್ ಅಂತ ಸಿಗ್ತದೆ ಅಂದ್ರೆ ಬೋಡೋ ಪೇಸ್ಟ್ ಸಿಗ್ತದೆ. ಸೊ ಅದನ್ನ ಕಟ್ ಮಾಡಿದ ಜಾಗದಲ್ಲಿ ನಾವು ಹಚ್ಚಬೇಕಾಗತ್ತೆ, ಯಾವುದೇ ಶಿಲೀಂಧ್ರದ ರೋಗಗಳ ಬೆಳವಣಿಗೆ ಆಗದೆ ಇರಲಿ ಅಂತೇಳಿ ಶಿಲೀಂಧ್ರ ನಾಶಕವನ್ನ ಬಳಸಿ ನಂತರ ಶಿಫಾರಸು ಮಾಡಿದ ರೀತಿಯಲ್ಲಿ ಪೋಷಕಾಂಶಗಳನ್ನ ಕೊಡ್ಬೇಕಾಗತ್ತೆ. ಸೊ ಈ ರೀತಿಯಾಗಿ ಮಾಡೋದ್ರಿಂದ ಏನಾಗತ್ತೆ, ಮುಂಬರುವ ರೋಗ ಕೀಟಗಳನ್ನು ಕೂಡ ಹತೋಟಿ ಮಾಡಬಹುದು, ಪ್ಲಸ್ ಹೊಸ ಚಿಗುರಿನಲ್ಲಿ ಮೊಗ್ಗು ಬರೋದ್ರಿಂದ ನಾವು ಹೆಚ್ಚು ಇಳುವರಿಯನ್ನ ಪಡ್ಕೋಬಹುದು. ಈ ತಾಂತ್ರಿಕತೆಯನ್ನ ನಾವು ಪ್ರತಿ ವರ್ಷ ಅನುಸರಿಸಬೇಕಾಗತ್ತೆ, ಬಟ್ ಇಲ್ಲಿ ಒಂದು ತಿಂಗಳು ಕಾಯ್ಬೇಕಾಗತ್ತೆ ಆ ಸಮಯದಲ್ಲಿ. ಸೊ ನಾವು ಇದನ್ನ ಏನ್ ಮಾಡ್ಬೇಕಂದ್ರೆ ಅಂತ ಹಂತವಾಗಿ ಕಟ್ ಮಾಡ್ಕೋಬಹುದು. ಗಿಡಗಳು ಒಂದು 50 ಗಿಡ ಇದೆ ಅಂದ್ರೆ ನಮ್ಮ ತೋಟದಲ್ಲಿ, ಸೊ ಫಸ್ಟ್ ಒಂದು 10 ಗಿಡ ಅಂತ ಕಟ್ ಮಾಡಿ ಒಂದು 15 ದಿನ ಗ್ಯಾಪ್ ಇಟ್ಟು ನಂತರ ಕಟ್ ಮಾಡುವಂತದ್ದು. ಸೊ ಆತರ ಕಟ್ ಮಾಡೋದ್ರಿಂದ ನಾವು ಮೊಗ್ಗನ್ನ ಅಂದ್ರೆ ಯಾವುದೇ ರೀತಿಯಾಗಿ ಇಲ್ಲದೆ ಇರೋ ತರ ಮಾಡ್ಕೊಳ್ದೆ ಹಂತವಾಗಿ ಕಟ್ ಮಾಡೋದ್ರಿಂದ ನಮಗೆ ಸ್ವಲ್ಪ ಪ್ರಮಾಣದಲ್ಲಿ ಮಗು ಕೂಡ ಸಿಗ್ತದೆ. ಸೊ ಆದಾಯ ಕೂಡ ಅನುಕೂಲ ಆಗ್ತದೆ ಅಂತೇಳಿ ಈ ರೀತಿಯಾಗಿ, ಬಟ್ ಕಟ್ ಪ್ರತಿ ವರ್ಷ ಕಟ್ ಮಾಡೋದು ಸೂಕ್ತ. ಯಾಕಂದ್ರೆ ಈ ರೀತಿಯಾಗಿ ಮಾಡಿದ್ರೆ ನಾವು ಹೆಚ್ಚು ಆದಾಯವನ್ನು ಪಡ್ಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ. ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ನಾವು ಕಟ್ ಮಾಡಕ್ಕೆ ಕಷ್ಟ ಕಟ್ ಮಾಡೋದು ಬೇಡ ಅಂತ ಹೇಳಿ ಬಿಟ್ರೆ ಏನಾಗುತ್ತೆ, ಗಿಡದ ಬೆಳವಣಿಗೆ ಆಗೋದಿಲ್ಲ. ಸೊ ಇದರಿಂದ ಇಳುವರಿಯಲ್ಲಿ ತುಂಬಾ ಪರಿಣಾಮ ಬೀಳ್ತದೆ. ರಸ ಇರೋ ಕೀಟಗಳು ಜಾಸ್ತಿ, ಮಳೆ ನಿಂತ ನಂತರ ರಸ ಇರೋ ಕೀಟಗಳು ಜಾಸ್ತಿ ಇರ್ತದೆ. ಸೊ ಇದನ್ನ ನಾವು ಕೀಟನಾಶಕಗಳು ಕೊಟ್ಟೆ ಕಡಿಮೆ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ರೀತಿಯಾಗಿ ಮಧ್ಯಂತರ ಬೇಸಾಯಗಳನ್ನು ಮಾಡಿ ಕೂಡ ನಾವು ಕೀಟಗಳನ್ನು ಮತ್ತೆ ರೋಗಗಳನ್ನು ಹತೋಟಿಯಲ್ಲಿ ಇಟ್ಕೋಬಹುದು. ಮಲ್ಲಿಗೆ ಕೃಷಿಯ ಕೊಯ್ಲು ಮತ್ತೆ ಇಳುವರಿ ಕ್ರಮ ಹೇಗೆ ಉಂಟು? ನಾನು ಈಗಾಗಲೇ ಹೇಳ್ದಂಗೆ ಮಲ್ಲಿಗೆಯಲ್ಲಿ ನಾವು ಸುಮಾರು 1 ವರ್ಷ ತನಕ ಮೊಗ್ಗು ತಗೋಬಾರ್ದು, ನಂತರ ನಾವು ಕಟ್ ಮಾಡಿ ಹೊಸ ಚಿಗುರಲ್ಲಿ ಬಂದಿರುವಂತ ಮೊಗ್ಗನ ತಗೋಬಹುದು. ಇದು ಯಾವ ತರ ಇರ್ತದೆ ಅಂದ್ರೆ ನಾನು ಈಗಾಗಲೇ ಹೇಳ್ದಂಗೆ, ಸೊ ಬೇಸಿಗೆಯಲ್ಲಿ ಹೆಚ್ಚು ಇಳುವರಿ ಸಿಗ್ತದೆ, ಮಳೆಗಾಲದಲ್ಲಿ ಸಾಧಾರಣ, ಮತ್ತೆ ವಿಂಟರ್ ಅಂದ್ರೆ ಚಳಿಗಾಲದಲ್ಲಿ ತುಂಬಾ ಕಡಿಮೆ ಇರೋದ್ರಿಂದ ಸೊ ನಾವು ಕಟ್ ಮಾಡಿದ ಗಿಡಗಳಲ್ಲಿ ಹೆಚ್ಚು ಇಳುವರಿಯನ್ನ ಪಡ್ಕೋಬಹುದು. ಸಾಮಾನ್ಯವಾಗಿ 3 ವರ್ಷ ಮೇಲ್ಪಟ್ಟ ಗಿಡಗಳಲ್ಲಿ ಸುಮಾರು 1 ಗಿಡದಿಂದ ನಾವು 1.5 ಕೆಜಿ ಇಂದ ಹಿಡಿದು 1.5 ಕೆಜಿ ತನಕ ಕೂಡ ನಾವು ಇಳುವರಿಯನ್ನ ಪಡ್ಕೋಬಹುದು. ಅಂದ್ರೆ ಇದಕ್ಕೆ ನಾವು ಹೆಚ್ಚು ಜಾಗನೇ ಬೇಕು ಅಂತೇನಿಲ್ಲ, ಟೆರೇಸ್ ಮೇಲೆ ಕೂಡ ಗ್ರೋ ಬ್ಯಾಗ್ಸ್ ಅಲ್ಲಿ ಕೂಡ ಮಾಡ್ಕೋಬಹುದು. ಸೊ ಇದರಿಂದ ರೈತರಿಗೆ ಆದಾಯ ಅಂದ್ರೆ ಇದಕ್ಕೆ ಜಾಗನೇ ಬೇಕು ಅಂತಿಲ್ಲ, ಜಾಗ ಇಲ್ದವರು ಕೂಡ ಅಂಗಳದಲ್ಲಿ ಕೂಡ ಗಿಡಗಳನ್ನು ಮಾಡಿ ನಾವು ಸುಮಾರು 5-6 ಲಕ್ಷ ಆದಾಯವನ್ನ ಖಚಿತವಾಗಿ ಇದರಿಂದ ನಾವು ಪಡ್ಕೋಬಹುದು. ಸೊ ಇದರಲ್ಲಿ ನಾನು ಈಗಾಗಲೇ ಹೇಳ್ದಿರೋ ಎಲ್ಲಾ ತಂತ್ರಜ್ಞಾನಗಳನ್ನ ಬಳಸೋದ್ರಿಂದ ಸೊ ಇಳುವರಿಯನ್ನು ಕೂಡ ನಾವು ಜಾಸ್ತಿ ಮಾಡ್ಕೋಬಹುದು. ಈಗ ಈ ಸಸ್ಯ ಸಂರಕ್ಷಣಾ ಕ್ರಮಗಳು ಅಂದ್ರೆ ಇದು ಕೀಟ ಮತ್ತೆ ರೋಗಗಳ ಬಾಧೆಗೆ ಏನ್ ಮಾಡಬಹುದು? ಸಾಮಾನ್ಯವಾಗಿ ಮಲ್ಲಿಗೆಯಲ್ಲಿ ಪ್ರಮುಖವಾಗಿ ಬರುವಂತ ಕೀಟಗಳಂದ್ರೆ 2 ಕೀಟಗಳು ಬರ್ತದೆ, ಒಂದು ರಸ ಇರೋ ಕೀಟ. ಸೊ ಇದು ರಸ ಇರೋ ಕೀಟ ಎಲೆಗಳನ್ನ ತಿಂದು ಅದರ ರಸವನ್ನ ಇರ್ತದೆ, ಸೊ ಅದನ್ನ ರಸವನ್ನ ತಿನ್ಲಿಕ್ಕೆ ಇರುವೆಗಳು ಬರ್ತದೆ. ಇದರಿಂದ ಏನಾಗುತ್ತೆ, ಕಪ್ಪು ಶಿಲೀಂಧ್ರ ಬೆಳವಣಿಗೆ ಕೂಡ ಎಲೆದ ಮೇಲೆ ಆಗ್ತದೆ. ಸೊ ಈ ರಸವನ್ನ ಎಲ್ಲ ಇರೋದ್ರಿಂದ ಏನಾಗುತ್ತೆ, ಗಿಡದಲ್ಲಿ ಫೋಟೋಸಿಂಥೆಸಿಸ್ ಅಂಶ ನಡೆಯೋದಿಲ್ಲ. ಸೊ ಅದರಿಂದ ಏನಾಗುತ್ತೆ, ಇಳುವರಿಯಲ್ಲಿ ಕಡಿಮೆ ಆಗ್ತದೆ. ಸೊ ಈ ರಸ ಇರೋ ಕೀಟಗಳು ನಾವು ಬರದ ಹಾಗೆ ತಡೆಗಟ್ಟಬೇಕು ಅಂದ್ರೆ ಮುಖ್ಯವಾಗಿ ಕಳೆಗಳನ್ನ ಸ್ವಚ್ಛತೆ ಮಾಡ್ಕೋಬೇಕಾಗತ್ತೆ. ನಂತರ ನಾವು ಸಾಕಷ್ಟು ಬೇವಿನ ಹಿಂಡಿಯನ್ನ ಬಳಸೋದ್ರಿಂದ ಏನಂದ್ರೆ ಈ ರಸ ಇರೋ ಕೀಟ ಒಂದು ಬೇವಿನ ಹಿಂಡಿಯಲ್ಲಿ ಅಜೈಡೆರೆಕ್ಟಿನ್ ಒಂದು ಕೆಮಿಕಲ್ ಅಂಶ, ಈ ರಸ ಇರೋ ಕೀಟಗಳನ್ನ ಸೇವನೆ ಮಾಡಿದಾಗ ಏನಾಗುತ್ತೆ, ಕೀಟಗಳು ಮೊಟ್ಟೆ ಇಡುವ ಸಾಮರ್ಥ್ಯವನ್ನು ಕಳ್ಕೊಳ್ತದೆ. ಆ ಉದ್ದೇಶದಿಂದ ಕೀಟನಾಶಕಗಳನ್ನು ಕಡಿಮೆ ಮಾಡಬಹುದು, ಪ್ಲಸ್ ಬೇವಿನ ಹಿಂಡಿ ಕೊಡೋದ್ರಿಂದ ಪೋಷಕಾಂಶಗಳು ಗಿಡಕ್ಕೆ ಸಿಗ್ತದೆ. ಸೊ ಈ ರೀತಿಯಾಗಿ ಇದರಿಂದ ಬಳಸೋದ್ರಿಂದ ನೈಸರ್ಗಿಕವಾಗಿ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಮತ್ತೆ ನಾವು ಮುಖ್ಯವಾಗಿ ಬಿಳಿ ನೊಣಕ್ಕೆ ಅಂಟುಗಳು ಸಿಗ್ತದೆ, ಹಳದಿ ಅಂಟು, ಈ ಯೆಲ್ಲೋ ಕಲರ್ ಅಂತ ಅರ್ಶಿನ ಕಲರ್ ಏನಿರ್ತದಲ್ಲ ಅಂಟು ಸಿಗ್ತದೆ. ಸೊ ಆ ಹುಳ ಅಂಟಿಗೆ ಅಟ್ರಾಕ್ಟ್ ಆಗೋದ್ರಿಂದ ಸೊ ನಾವು ತೋಟದಲ್ಲಿ ಇಡೋದ್ರಿಂದ ಅದರಲ್ಲಿ ಗಮ್ ಇರ್ತದೆ ಅಂಟಿರೋದ್ರಿಂದ, ಸೊ ಆ ಹುಳ ಕಲರ್ಗೆ ಅಟ್ರಾಕ್ಟ್ ಆಗಿ ಬಂದಾಗ ಅದು ಸಂತತಿಯನ್ನ ಕಡಿಮೆ ಮಾಡೋದು. ನಾವು ಲಾಸ್ಟ್ ಆಪ್ಷನ್ ಕೀಟನಾಶಕಗಳನ್ನ ಬಳಕೆ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಯಾವತ್ತೇ ಆಗ್ಲಿ ಫಸ್ಟ್ ಆಪ್ಷನ್ ನೈಸರ್ಗಿಕವಾಗಿ ಸಿಗುವಂತ ಅಂದ್ರೆ ಬೇಸಾಯ ಕ್ರಮದಲ್ಲಿ ಕೀಟಗಳನ್ನ ಕಡಿಮೆ ಮಾಡ್ಕೋಬೇಕು, ನಂತರ ನಾವು ಕೀಟನಾಶಕಗಳಿಗೆ ಹೋಗ್ಬೇಕಾಗತ್ತೆ. ಸೊ ಇದು ಬೇವಿನ ಎಣ್ಣೆಯಿಂದ ಕೂಡ ಈ ಕೀಟ ತೋಟೆಯನ್ನ ನಾವು ತಗೋಬಹುದು. ಅಂದ್ರೆ ಬೇವಿನ ಎಣ್ಣೆ ಸುಮಾರು 5 ml, ಬೀಜದ ಕಷಾಯನ ಆದ್ರೂ ಬಳಸಬಹುದು. ಬೇವಿನ ಎಣ್ಣೆ 5 ml 1 ಲೀಟರ್ ನೀರಲ್ಲಿ ಮಿಕ್ಸ್ ಮಾಡಿ ಅದರೊಟ್ಟಿಗೆ ಒಂದ್ ಸ್ವಲ್ಪ ಸೋಪಿನ ಪುಡಿಯನ್ನು ಮಿಕ್ಸ್ ಮಾಡಿ ನಾವು ಸಿಂಪಡಣೆ ಮಾಡೋದ್ರಿಂದ ಇದು ನೈಸರ್ಗಿಕವಾಗಿ ಕೂಡ ಹತೋಟಿ ಆಗ್ತದೆ, ನಮ್ಮ ಪರಿಸರಕ್ಕೆ ಯಾವುದೇ ತರ ಹಾನಿ ಆಗೋದಿಲ್ಲ. ನಂತರ ತುಂಬಾ ತೀವ್ರತೆ ಆದಾಗ ಅಷ್ಟೇ ಈ ಕೀಟನಾಶಕ ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ ಇಮಿಡಾ ಅಂತದ ಅದನ್ನ ನಾವು 0.25 ml 1 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡ್ಬೇಕಾಗತ್ತೆ. ಸೊ ಮುಖ್ಯವಾಗಿ ನಾವು ನೈಸರ್ಗಿಕವಾಗಿ ಇದನ್ನ ಇತರ ಸರಿ ಕೀಟಗಳನ್ನೆಲ್ಲ ಹತೋಟಿಯಲ್ಲಿ ಇಟ್ಕೋಬಹುದು. ನೆಕ್ಸ್ಟ್ ಇನ್ನೊಂದು ಕೀಟ ಅಂದ್ರೆ ಎಲೆ ತಿನ್ನುವ ಮೊಗ್ಗು ತಿನ್ನುವ ಹುಳ ಬರ್ತದೆ. ಅಂದ್ರೆ ಇದು ಯಾವಾಗ ನಾವು ಸಾರಜನಕ ಅಂಶ ಜಾಸ್ತಿ ಬಳಸ್ತೀವೋ ಈ ಕೀಟಗಳ ಅಂಶ ಜಾಸ್ತಿ ಆಗ್ತದೆ, ಅದು ಹಸಿರನ್ನ ತಿನ್ನೋದಿಕ್ಕೆ ಬರ್ತದೆ. ಪ್ಲಸ್ ಅದ ನಂತರ ಮಣ್ಣಿನಲ್ಲಿ ಮೊಟ್ಟೆ ಇಟ್ಟು ಅದರ ಕೋಶಗಳೆಲ್ಲ ಮಣ್ಣಿನಲ್ಲಿ ಬಿಡೋದ್ರಿಂದ ಸೊ ನೆಕ್ಸ್ಟ್ ಮತ್ತೆ ಚಿಗುರು ಬಂದಾಗ ಕೂಡ ಅದು ತಿನ್ಲಿಕ್ಕೆ ಬರ್ತದೆ. ಸೊ ಅದಕ್ಕೆ ನಾವು ಹೆಚ್ಚಾಗಿ ಬೇವಿನ ಹಿಂಡಿಯನ್ನ ನಾಟಿ ಮಾಡೋ ಸಮಯದಲ್ಲಾಗ್ಬೋದು ಪೋಷಕಾಂಶಗಳು ಕೊಡೋದ್ರಿಂದ ಈ ಇತರ ಕೀಟಗಳು ಮೊಟ್ಟೆ ಇಡೋ ಸಾಮರ್ಥ್ಯನ ಕಳ್ಕೊಳ್ತದೆ. ಸೊ ಆದ್ರಿಂದ ಹೆಚ್ಚಾಗಿ ಬಳಸ್ಕೋಬೇಕಾಗುತ್ತೆ. ಸೊ ಈ ಎರಡು ಪ್ರಮುಖ ಕೀಟಗಳನ್ನು ಕೂಡ ನಾವು ಬೇವಿನ ಎಣ್ಣೆಯಿಂದ ಹತೋಟಿ ಮಾಡಬಹುದು. ಪ್ಲಸ್ ಮತ್ತೆ ಲಾಸ್ಟ್ ಆಪ್ಷನ್ ಅಷ್ಟೇ ನಾವು ಕೀಟನಾಶಕಗಳಿಗೆ ಹೋಗ್ಬೇಕಾಗತ್ತೆ. ನಂತರ ಎಲೆ ರೋಗಗಳು, ಪ್ರಮುಖವಾಗಿ ಎರಡು ರೋಗಗಳನ್ನು ನಾವು ಮುಖ್ಯವಾಗಿ ಕಾಣುವಂತ ಎರಡು ರೋಗಗಳಂದ್ರೆ ಎಲೆ ಚುಕ್ಕೆ ರೋಗ. ಸೊ ಎಲೆ ಚುಕ್ಕೆ ರೋಗ ಏನಾಗುತ್ತೆ ಅಂದ್ರೆ ಎಲೆಗಳಲ್ಲಿ ವೃತ್ತಾಕಾರದ ಸಣ್ಣ ಸಣ್ಣ ಚುಕ್ಕೆಗಳ ತರ ಬಂದು ಅದ ಎಲೆ ಪೂರ್ತಿ ಸ್ಪ್ರೆಡ್ ಆಗಿ ನಂತರ ಎಲೆ ಪೂರ್ತಿ ಒಣಗೋಗಿ ಎಲೆಯನ್ನ ಬಾಡಿ ಹೋಗ್ತದೆ. ಸೊ ಇದು ಒಂದು ಶಿಲೀಂಧ್ರ ರೋಗ ಆಗಿರೋದ್ರಿಂದ ಇದು ಯಾವುದೇ ತರ ಶಿಲೀಂಧ್ರ ನಾಶಕಗಳನ್ನ ನಾವು ಬಳಕೆ ಮಾಡ್ಕೋಬಹುದು. ಸೊ ಎಲೆ ಚುಕ್ಕೆ ರೋಗ ಮುಖ್ಯವಾಗಿ ನಿಯಂತ್ರಿಸಬೇಕು ಅಂದ್ರೆ ತೋಟದಲ್ಲಿ ಸ್ವಚ್ಛತೆಯನ್ನ ಕಾಪಾಡಬೇಕಾಗತ್ತೆ. ಸೊ ಎಲೆ ಚುಕ್ಕೆ ರೋಗಕ್ಕೆ ಮಲ್ಲಿಗೆ ಒಂದೇ ಆಗಿರೋದಿಲ್ಲ, ಬೇರೆ ಬೆಳೆಗೂ ಬರೋದ್ರಿಂದ ಸೊ ಆ ಬೆಳೆಯಲ್ಲಿ ಅಡಿಕೆ ಆಗಿರ್ಬೋದು, ಬೇರೆ ಬಾಳೆ ಇರ್ಬೋದು, ಎಲ್ಲಾ ರೋಗಗಳಿಗೂ ಎಲೆ ಚುಕ್ಕೆ ರೋಗ ಬರ್ತವೆ. ಸೊ ಈ ತೋಟದಲ್ಲಿ ಸ್ವಚ್ಛತೆಯನ್ನ ಕಾಪಾಡಬೇಕು ಮತ್ತೆ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮಾಡೋದ್ರಿಂದ ಕೂಡ ಎಲೆ ಚುಕ್ಕೆ ರೋಗ ಕಡಿಮೆ ಆಗ್ತದೆ. ಯಾಕಂದ್ರೆ ಸೊ ಗಿಡದಲ್ಲಿ ಯಾವಾಗ ರೋಗ ನಿರೋಧಕ ಶಕ್ತಿ ಇರ್ತದೋ ಈ ಶಿಲೀಂಧ್ರ ಬೆಳವಣಿಗೆ ಆಗೋದು ಕಡಿಮೆ ಆಗ್ತದೆ. ಸೊ ಈ ಎಲೆ ಚುಕ್ಕೆ ರೋಗ ಸಾಮಾನ್ಯವಾಗಿ ಸೆಪ್ಟೆಂಬರ್ ಅಕ್ಟೋಬರ್ ನಂತರ ನವೆಂಬರ್ ತಿಂಗಳಲ್ಲಿ ಅಂದ್ರೆ ತುಂಬಾ ಬಿಸಿಲಿದ್ದು ಸಡನ್ ಆಗಿ ಮೋಡ ಕವಿದ ವಾತಾವರಣ ಬಂದಾಗ ಈ ಶಿಲೀಂಧ್ರ ಬೆಳವಣಿಗೆ ಆಗ್ತದೆ. ಸೊ ಆ ಸಮಯದಲ್ಲಿ ನಾವು ಶಿಲೀಂಧ್ರ ಅಂದ್ರೆ ಶಿಲೀಂಧ್ರ ಜೈವಿಕ ಶಿಲೀಂಧ್ರ ನಾಶಕಗಳು ಹೆಚ್ಚಾಗಿ ಬಳಸೋದ್ರಿಂದ ಈ ತರ ಬರುವಂತಹ ಶಿಲೀಂಧ್ರಗಳನ್ನ ತಿಂತದೆ. ಸೊ ಲಾಸ್ಟ್ ಆಪ್ಷನ್ ನಾವು ಶಿಲೀಂಧ್ರ ನಾಶಕ ದ್ರಾವಣವನ್ನ ಸಿಂಪಡಣೆ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಫ್ರೊಫಿಕನಜಲ್ ಅಂತ ಸಿಗ್ತದೆ, ಎಕ್ಸೋಕೊನಜಲ್, ಟೆಬಿಕೊನಜಲ್ ಅಂತ ಸಿಗ್ತದೆ. ಇದು 1 ml 1 liter ನೀರಲ್ಲಿ ಮಿಕ್ಸ್ ಮಾಡಿ ಸಿಂಪಡಣೆ ಮಾಡಬಹುದು. ಬಟ್ ಮುಖ್ಯವಾಗಿ ತೋಟದಲ್ಲಿ ಸ್ವಚ್ಛತೆ ಕಾಪಾಡಬೇಕು, ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮಾಡಿ ಕೀಟ ಈ ಶಿಲೀಂಧ್ರ ನಾಶಕ ಬಳಸಿದ್ರೆ ಅಷ್ಟೇ ಅದು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದೆ. ಸೊ ಇಲ್ಲಾಂದ್ರೆ ಏನಾಗುತ್ತೆ, ನಾವು ತೋಟದಲ್ಲಿ ಸ್ವಚ್ಛತೆಯೂ ಇಲ್ಲ, ಪೋಷಕಾಂಶಗಳು ಕೊಟ್ಟಿಲ್ಲ, ಬರೀ ಶಿಲೀಂಧ್ರ ನಾಶಕಗಳು ಬಳಸೋದ್ರಿಂದ ಅದು ಸ್ಪ್ರೆಡ್ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಪ್ಲಸ್ ನಮ್ಮ ಪರಿಸರಕ್ಕೂ ಕೂಡ ಹಾನಿ ಆಗ್ತದೆ. ಸೊ ಈ ರೀತಿಯಾಗಿ ನಾವು ಈ ಎಲೆ ಚುಕ್ಕೆ ರೋಗವನ್ನು ನಾವು ಹತೋಟಿ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇನ್ನೊಂದು ಪ್ರಮುಖ ರೋಗ ಅಂದ್ರೆ ಇದು ಸೊರಗು ರೋಗ. ಇದು ಕೂಡ ಶಿಲೀಂಧ್ರ ರೋಗನೇ ಆಗಿರ್ತದೆ. ಸೊ ಪ್ರಾರಂಭಿಕವಾಗಿ ಇದು ಬುಡದಲ್ಲಿ ಗಿಡ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗ್ತದೆ, ನಂತರ ಎಲ್ಲ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿದ ಎಲೆ ಉದುರಿ ಗಿಡ ಪೂರ್ತಿ ಸಂಪೂರ್ಣವಾಗಿ ಸ್ಕೆಲಿಟನ್ ತರ ಆಗ್ಬಿಡ್ತದೆ. ಆದ್ರೆ ಯಾವುದೇ ತರ ಎಲೆಗಳು ಇರೋದಿಲ್ಲ, ಹಸಿರು ಬೆಳವಣಿಗೆನು ಆಗೋದಿಲ್ಲ. ಇದು ಮಣ್ಣಿನಿಂದ ಹರಡುವ ರೋಗವಾಗಿರುತ್ತೆ. ಸೊ ಇದು ನಾವು ಗಿಡಕ್ಕೆ ಯಾವುದೇ ತರ ಶಿಲೀಂಧ್ರ ನಾಶಕ ಸಿಂಪಡಣೆ ಮಾಡೋದ್ರಿಂದ ಈ ರೋಗವನ್ನು ನಾವು ಹತೋಟಿ ಮಾಡಕ್ಕೆ ಆಗೋದಿಲ್ಲ. ಸೊ ಇದನ್ನ ಮಣ್ಣನ್ನ ನಾವು ಉಪಚಾರ ಮಾಡ್ಬೇಕಾಗತ್ತೆ. ಇದಕ್ಕೆ ಕಾಪರ್ ಆಕ್ಸಿಕ್ಲೋರೈಡ್ ಅಂತ ಸಿಗ್ತದೆ. ಸೊ ಯಾವುದೇ ಶಿಲೀಂಧ್ರ ನಾಶಕ ಆಗ್ಬೋದು, ಕಾರ್ಬನ್ ಡೈಸಿಯಂ ಅಂತ. ಸೊ 1 g 1 liter ನೀರಲ್ಲಿ ಮಿಕ್ಸ್ ಮಾಡಿ ಮಣ್ಣನ್ನ ನಾವು ಉಪಚರಿಸಬೇಕಾಗತ್ತೆ. ಇದಕ್ಕೆ ಮಣ್ಣನ್ನ ತೋಯಿಸಿ ಅಂದ್ರೆ 1 g 1 liter ನೀರಿನಲ್ಲಿ ಕಾರ್ಬನ್ ಡೈಸಿಯಂ ಮಿಕ್ಸ್ ಮಾಡಿ ಸುಮಾರು 2-3 liter ಅಷ್ಟು ಮಣ್ಣಿಗೆ ಸೇರಿಸಿ ಮಣ್ಣಿನಲ್ಲಿ ಆ ಶಿಲೀಂಧ್ರವನ್ನ ನಾವು ಸಾಯಿಸಬೇಕಾಗತ್ತೆ. ಸೊ ಮುಖ್ಯವಾಗಿ ಈ ಶಿಲೀಂಧ್ರ ರೋಗ ಪಾಟ್ಗಳಲ್ಲಿ ಬೆಳೆದಿರ್ತಾರಲ್ಲ ಅಂತದ್ರಲ್ಲಿ ಸ್ವಲ್ಪ ಜಾಸ್ತಿ ಇರ್ತದೆ. ಸೊ ನಾವು ಮಣ್ಣನ್ನ ಸೂರ್ಯಕಿರಣಗಳಿಗೆ ಎಕ್ಸ್ಪೋಸ್ ಮಾಡ್ಬೇಕಾಗತ್ತೆ. ಸೊ ಕನಿಷ್ಠ 2 ವರ್ಷಕ್ಕೆ 1 ಮಣ್ಣನ್ನ ಚೇಂಜ್ ಮಾಡಬೇಕು. ಪಾಟ್ಗಳಲ್ಲಿ ಮಾಡ್ತಾ ಇರ್ತಾರಲ್ಲ ಗ್ರೋ ಬ್ಯಾಗ್ಸ್ ಅಲ್ಲಿ ಮಲ್ಲಿಗೆ ಕೃಷಿ, ಅವರು 2 ವರ್ಷಕ್ಕೊಮ್ಮೆ ಈ ರೀಪಾಟಿಂಗ್ ಅನ್ನ ಮಾಡ್ಬೇಕು. ಅಂತ ಸಮಯದಲ್ಲಿ ಹೆಚ್ಚು ಅಂದ್ರೆ ಶಿಲೀಂಧ್ರ ನಾಶಕಗಳು ಮಣ್ಣಿಗೆ ಸೇರಿಸಬೇಕಾಗತ್ತೆ, ಜೈವಿಕ ಶಿಲೀಂಧ್ರ ನಾಶಕಗಳು. ಸೊ ಆ ರೀತಿಯಾಗಿ ನಾವು ಈ ಸೊರಗು ರೋಗವನ್ನ ಹತೋಟಿ ಮಾಡ್ಕೋಬಹುದು. ಸೊ ಈ ಪ್ರತಿ ಗಿಡಕ್ಕೂ ಕೂಡ ನಾವು ಅಂದ್ರೆ ಶಿಲೀಂಧ್ರ ರೋಗ ಇರ್ತದಲ್ಲ ಆ ಮಣ್ಣನ್ನ ಸಾಧ್ಯವಾದ್ರೆ ಬೇರೆ ಮಣ್ಣನ್ನ ಬಳಕೆ ಮಾಡೋದು ಸೂಕ್ತ ಆಗುತ್ತದೆ, ಇಲ್ಲ ಅಂದ್ರೆ ಅದನ್ನ ಸೂರ್ಯಕಿರಣಗಳಿಗೆ ಎಕ್ಸ್ಪೋಸ್ ಮಾಡಿ ಆ ಕೀಟ ಅಂದ್ರೆ ಶಿಲೀಂಧ್ರವನ್ನ ನಾವು ಸಾಯಿಸಬೇಕಾಗುತ್ತೆ. ಈ ರೀತಿಯಾಗಿ ಈ ಸೊರಗು ರೋಗವನ್ನ ಹತೋಟಿ ಮಾಡಿ. ಇದು ಸೊರಗು ರೋಗ ಬಂದಾಗ ಯಾವುದೇ ತರ ಚಿಹ್ನೆಗಳು ನಮಗೆ ಕಾಣೋದಿಲ್ಲ. ಮುಖ್ಯವಾಗಿ ಫಸ್ಟ್ ಬುಡದಲ್ಲಿರೋ ಎಲೆಗಳಷ್ಟೇ ಹಳದಿ ಬಣ್ಣಕ್ಕೆ ತಿರುಗಿ ನಂತರ ಎಲ್ಲ ಗಿಡ ಪೂರ್ತಿ ಸಾಯ್ತದೆ. ಸೊ ಈ ಎರಡು ಪ್ರಮುಖ ರೋಗಗಳನ್ನ ಹತೋಟಿ ಮಾಡಿದ್ರೆ ಮಲ್ಲಿಗೆಯಲ್ಲಿ ಅಂತ ಬಾಧಿಸುವಂತ ರೋಗ ಕೀಟಗಳು ಮತ್ತೆ ಯಾವುದು ಇರೋದಿಲ್ಲ. ಸೊ ಇದೆಲ್ಲ ನಾವು ಅಂದ್ರೆ ನಮ್ಮ ಕೈಯಲ್ಲಿ ಇರುವಂತಹ ಅದೇ ಹತೋಟಿಯನ್ನ ಮುಖ್ಯವಾಗಿ ಬಳ್ಳಿಯನ್ನ ಪ್ರತಿ ವರ್ಷ ಕ್ಲೀನ್ ಮಾಡಬೇಕು. ಸೂರ್ಯಕಿರಣಗಳು ಎಲ್ಲಾ ಬೇರುಗಳು ಬಳ್ಳಿಗಳಿಗೆ ಎಕ್ಸ್ಪೋಸ್ ಆಗ್ಬೇಕು, ಆಗ ಪ್ರಮುಖ ರೋಗ ಕೀಟಗಳನ್ನ ನಾವು ಹತೋಟಿಯನ್ನ ಮಾಡಬಹುದು. ಒಟ್ಟಾಗಿ ಹೇಳುದಿದ್ರೆ ನಮ್ಮ ಕೇಳುಗರಿಗೆ ಈ ಒಂದು ಬೇಸಾಯ ಕ್ರಮದ ಬಗ್ಗೆ ಏನ್ ಹೇಳಿಕೆ ಇಷ್ಟಪಡ್ತೀರಾ? ಮಲ್ಲಿಗೆ ಒಂದು ನಾನು ಈಗಾಗಲೇ ಹೇಳ್ದಂಗೆ ಎಂತವರು ಕೂಡ ಇದನ್ನ ಮಾಡಬಹುದು. ಬಟ್ ಮಲ್ಲಿಗೆ ಮಾಡ್ಬೇಕಾದ್ರೆ ಸ್ವಲ್ಪ ತಾಳ್ಮೆ ಬೇಕಾಗತ್ತೆ. ಯಾಕಂದ್ರೆ ಇದು ಪ್ರಮುಖವಾಗಿ ಬೆಳಗ್ಗೆ ಮೊಗ್ಗನ ತೆಗೆದು ನಾವು 10 ಗಂಟೆ ಒಳಗೆ ಕಟ್ಟಿ ಕೊಡ್ಬೇಕಾಗತ್ತೆ. ಬಟ್ ಹೊರಗಡೆ ಹೋಗಿ ಕೆಲಸ ಮಾಡೋದಕ್ಕಿಂತ ಮಹಿಳೆಯರಿಗೆ ಮನೆಯಲ್ಲೇ ಇದ್ದು ತಮ್ಮ ತೋಟಗಳನ್ನ ನೋಡ್ಕೊಂಡು, ಪ್ಲಸ್ ಇದು ಮಲ್ಲಿಗೆ ಕೃಷಿ ಮಾಡೋದು ಹೆಚ್ಚು ಆದಾಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದು ಮಲ್ಲಿಗೆ ಮನೆಯಲ್ಲಿ ಬೆಳೆಯೋದ್ರಿಂದ ಮಕ್ಕಳು ಕೂಡ ಒಂದು ಹವ್ಯಾಸ ಆಗ್ತದೆ, ಕೃಷಿ ಬಗ್ಗೆ ಒಲವನ್ನ ಬರ್ತದೆ. ಪ್ಲಸ್ ನಾವು ಕಡಿಮೆ ಜಾಗದಲ್ಲಿ ಹೆಚ್ಚು ಆದಾಯ ಅಂದ್ರೆ ವರ್ಷ ಪೂರ್ತಿ ನಾವು ಬೇಡಿಕೆ ಅನುಗುಣವಾಗಿ ಇಳುವರಿಯನ್ನ ಕಾಣೋದ್ರಿಂದ, ಸೊ ಅಂದ್ರೆ ಸಣ್ಣ ಮಹಿಳೆಯರು ಕೂಡ ಈ ಕೃಷಿಯನ್ನು ಮಾಡಿ ಆದಾಯನ ಮಾಡಬಹುದು. ಸೊ ಈ ತರ ಮಾಡಿ ಯಶಸ್ಸನ್ನು ಗಳಿಸಿದ ರೈತರು ಕೂಡ ನಮ್ಮ ದಕ್ಷಿಣ ಕನ್ನಡದಲ್ಲಿ ಇದ್ದಾರೆ. ಸುಮಾರು ಟೆರೇಸ್ ಮೇಲೇನೆ 100 ಗಿಡಗಳನ್ನ ಬೆಳೆಸಿ ಸುಮಾರು 8-10 lakh ಆದಾಯನ ಪಡೆಯುವಂತ ಮಹಿಳೆಯರು ಕೂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರೋದ್ರಿಂದ, ಸೊ ಇದು ಎಲ್ಲ ಅಂದ್ರೆ ಸಣ್ಣ ರೈತರಿಗಿಂತ ಹಿಡಿದು ಎಲ್ಲರಿಗೂ ಕೂಡ ಸೂಕ್ತವಾದ

ವೆಂಕಟ ಶೈಲ ವಲ್ಲಭ ಸ್ಮರಿಸುವೆ ನಾನಿನ್ನ ಕರುಣಾಪೂರ್ಣವರ ಪ್ರದ ಚರಿತ ಪರಿಪಾಲಿಸು ನಮ್ಮ ವಲ್ಲಭ ಸ್ಮರಿಸುವೆ ನಾನಿನ್ನ ಕರುಣಾಪೂರ್ಣವರ ಪ್ರದ ಚರಿತ ಪರಿಪಾಲಿಸು ನಮ್ಮ ಪಾವನಾನತ ಜನ ಅತಿಹಿತ ದಿತಿಜ ಮಥನ ರಂಗ ಪ್ರದದಾಚ್ಯುತ ಅಚ್ಯುತ ನಿಲಯನೆ ಕೇಳ್ ಸತತ ಸುಗುಣ ರಂಗ ಪತಿತ ಪಾವನಾನತ ಜನ ಅತಿಹಿತ ದಿತಿ